ಯಾವುದು ಸ್ವಪ್ನ ಅಂದ್ರೆ ಏನು ಅನುಭವ ಕ್ಷೇತ್ರ ಜಾಗೃತ ಸ್ಥಾನ ಜಾಗೃತ ಅನುಭವದ ಕ್ಷೇತ್ರ ಸ್ವಪ್ನ ಸ್ಥಾನ ಸ್ವಪ್ನವನ್ನ ಅನುಭವಿಸುವಂತ ಕ್ಷೇತ್ರ ಇಂಗ್ಲಿಷ್ ನೋಡಿದ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಕ್ಷೇತ್ರ ಇವನ ಸ್ಥಾನ ಯಾವುದು ಸ್ವಪ್ನವು ಇವನ ಸ್ಥಾನ ಇವನು ಅಲ್ಲಿ ಏನ್ ಮಾಡ್ತಾನೆ ಪ್ರವಿವಿಕ್ತ ಭುಕ ಸ್ಥೂಲ ಭುಕ್ ಅಲ್ಲ ಹೂವನ್ನ ಕೈ ಹಿಡ್ಕೊಂಡೆ ಇದು ಸ್ಥೂಲ ಆದ್ರೆ ಇದೇ ಹೂವನ್ನ ಇದೇ ಸ್ಪರ್ಶವನ್ನ ಇದೇ ವಾಸನೆಯನ್ನ ಇದೇ ಬಣ್ಣವನ್ನ ನಾನು ಮನಸ್ಸಿನಲ್ಲಿ ಮಾತ್ರ ಅನುಭವಿಸಿದ್ದಾದ್ರೆ ಅದಕ್ಕೇನಂತಾರೆ ಕವಿವಿಕ್ತ ಭುಕ ಸೂಕ್ಷ್ಮ ಇವನ ಹೆಸರು ತೈಜಸ ಇವನು ದ್ವಿತೀಯ ಪಾದ ಭಾಷ್ಯ ನೋಡೋಣಂತೆ ಹದಿನಾಲ್ಕನೇ ಭಾಷ್ಯ ಸ್ವಪ್ನ ಸ್ಥಾನ ಅಸ್ಯ ತೈಜಸಸ್ಯ ಸ್ವಪ್ನ ಸ್ಥಾನ ಅಸ್ಯ ತೈಜಸಸ್ಯ ಈ ತೈಜಸ ಎನ್ನುವ ಹೆಸರಿಂದ ಕೂಡಿದ ಇವನಿಗೆ ಈ ಆತ್ಮನಿಗೆ ಅನುಭವದ ಕ್ಷೇತ್ರ ಯಾವುದು ಅಂದ್ರೆ ಸ್ವಪ್ನವು ಇವನ ಅನುಭವದ ಕ್ಷೇತ್ರ ಆದ್ದರಿಂದ ಸ್ವಪ್ನ ಸ್ಥಾನ ಇವನು ಸ್ವಪ್ನಸ್ಥನು ಡ್ರೀಮರ್ ಡ್ರೀಮರ್ ಬೇರೆ ಡ್ರೀಮ್ ಬೇರೆ ಸ್ವಪ್ನಸ್ಥ ಬೇರೆ ಸ್ವಪ್ನ ಬೇರೆ ಸ್ವಪ್ನ ಇದು ವಿಷಯ ಸ್ವಪ್ನಿ ಏನಿದ್ದಾನೆ ಇವನು ವಿಷಯಿ ವಿಷಯ ವಿಷಯಿ ಹೂವು ವಿಷಯ ನಾನು ವಿಷಯಿ ಹೂವು ವಿಷಯ ನಾನು ವಿಷಯಿ ಹೇಗೋ ವಿಷಯವು ನನ್ನಿಂದ ಹೊರತುಪಡಿಸಿ ಬೇರೆ ಆಗಿರ್ತದೆ ಬೇರೆ ಆಗಿರುವಂತಹ ವಿಷಯವನ್ನ ನಾನು ಕೆಲವಾರು ಸಲಕರಣೆಗಳ ಮೂಲಕವಾಗಿ ಕೆಲವು ಸಂಸ್ಕಾರಗಳ ಮೂಲಕವಾಗಿ ಸಲಕರಣೆಯೊಳಗೆ ಮನಸ್ಸು ಬುದ್ಧಿ ಇಂದ್ರಿಯಗಳು ಸೂಕ್ಷ್ಮ ಜ್ಞಾನೇಂದ್ರಿಯಗಳು ಎಲ್ಲವನ್ನೂ ಉಪಯೋಗಿಸ್ಕೊಳ್ತೇನೆ ಉಪಯೋಗಿಸಿ ಇದರ ಸಂಬಂಧವನ್ನು ಹೊಂದೆ ಯಾವ ಸಂಬಂಧ ವಿಷಯದ ಸಂಬಂಧವನ್ನು ಹೊಂದೆ ಆವಾಗ ವಿಷಯೀಯ ಪಾತ್ರ ಮುಗೀತು ವಿಷಯೀಯ ಪಾತ್ರ ಮುಗೀತು ಆದರೆ ಮನಸ್ಸಿನ ಪಾತ್ರ ವಹಿಸ್ತು ಮನಸ್ಸು ಎನ್ನುವ ಪಟಲದಲ್ಲಿ ಅಂತಃಕರಣ ಎನ್ನುವ ತೆರೆಯ ಮೇಲೆ ಪರದೆಯ ಮೇಲೆ ಈ ವಿಷಯದ ಭಾಸವಾಗ್ತದೆ ಈ ವಿಷಯದ ಭಾಸ ಎಲ್ಲಾಗ್ತದೆ ಅಂತಃಕರಣದಲ್ಲಿ ಅಥವಾ ಮನಸ್ಸಿನಲ್ಲಿ ಆಗ್ತದೆ ಆ ಭಾಸವಾದಂತಹ ಒಂದೊಂದು ಭಾವವನ್ನು ಒಂದು ವೃತ್ತಿ ಎಂದು ಕರೀತಾರೆ ಶಾಸ್ತ್ರದಲ್ಲಿ ಅದನ್ನು ಒಂದು ವೃತ್ತಿ ಎಂದು ಕರೀತಾರೆ ಹಾಗೆಲ್ಲ ಮನಸ್ಸಿನಲ್ಲೆಲ್ಲ ಇರೋದೇನು ಭಾಸ ಮಾತ್ರವಾದ ವೃತ್ತಿಗಳು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ತನ್ನ ಗಂಡ ಹೆಂಡತಿ ಮಕ್ಕಳು ಇವೆಲ್ಲರೂ ಭಾಸ ಮಾತ್ರವಾಗಿ ಭಾವಗಳಿಂದ ಕೂಡಿಕೊಂಡು ವೃತ್ತಿಗಳ ರಾಶಿಯಾಗಿ ನಮ್ಮ ಮನಸ್ಸಿನಲ್ಲಿ ಪ್ರವಹಿಸ್ತಾ ಇರುತ್ತಾರೆ ಪ್ರತಿ ಕ್ಷಣವು ಯಾವ ಕಡೆಗೆ ನಮ್ಮ ಅಟೆನ್ಷನ್ ಹೋಗ್ತದೆ ಗಮನ ಹೋಗ್ತದೆ ಅದು ಮುಖ್ಯ ವಿಷಯ ಆಗ್ತದೆ ಅಷ್ಟೇ ಫ್ಯಾಮಿಲಿ ಕಡೆಗೆ ಹೋಯಿತು ಆವಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮುಖ್ಯವಾದ ಪಾತ್ರ ವಹಿಸ್ತಾರೆ ಅದು ವ್ಯವಹಾರ ಕಡೆಗೆ ಹೋಯಿತು ವ್ಯವಹಾರದ ಪಾತ್ರಗಳೆಲ್ಲ ಅಲ್ಲಿ ಮುಖ್ಯವಾಗಿ ಅನಿಸ್ತಾರೆ ಹೂವು ಹಣ್ಣುಗಳ ಕಡೆಗೆ ಹೋಯಿತು, ಅಲ್ಲಿ ಒಂದು ಯಾವುದೇ ಕೆಲವು ಪದಾರ್ಥಗಳು ಅಲ್ಲಿ ಸಂಸ್ಕಾರವನ್ನು ತೋರಿಸ್ತಾರೆ. ಇಷ್ಟೇ ಇರೋದು ನೋಡ್ರಿ, ಒಳಗೆ ಇದ್ದಿದ್ದೆಲ್ಲ ಅಂತಹ, ಹೊರಗೆ ಇದ್ದಿದ್ದೆಲ್ಲ ಬಾಹ್ಯ. ಆದ್ರೆ ಇವನಿಗೆ ಈ ತೇಜಸ್ಸನಿಗೆ ಅಲ್ಲಿ ಹೇಗೆ ಜಾಗೃತನಿಗೆ ಈ ಬಾಹ್ಯ ಜಗತ್ತು ಅನ್ನೋದು ವಿಷಯವಾಗಿತ್ತು. ಇದನ್ನ ಅನುಭವಿಸಲಿಕ್ಕಾಗಿ ಅವನು ಅನೇಕಾನೇಕ ಸಲಕರಣೆಗಳನ್ನು ಉಪಯೋಗ ಮಾಡಿದ್ನು. ಏನು ಸಲಕರಣೆ ಉಪಯೋಗ ಮಾಡಿದ್ದವನು? ಅವನ ಬಾಹ್ಯೇಂದ್ರಿಯಗಳು, ಅಲ್ಲಿ ಕೂಡ ಮನಸ್ಸು ಬುದ್ಧಿಗಳನ್ನ ಉಪಯೋಗಿಸ್ತಾನೆ. ಅಲ್ಲಿ ಏಕೋನವಿಂಶತಿ 19 ಆ ಮುಖಗಳನ್ನ, ಆಮೇಲೆ 7 ಅಂಗಗಳನ್ನ ಅಲ್ಲಿ ಪ್ರಯೋಗಿಸ್ತಾನ, ಅವುಗಳನ್ನ ಇಲ್ಲಿ ಪ್ರಯೋಗಿಸ್ತಾನೆ, ಆದ್ರೆ ಒಳಗೆ ಹೊರಗಲ್ಲ. ಅರ್ಥ ಆಗಲಿಲ್ಲ? ಇದು ಇಷ್ಟು ಕ್ರಿಯೆಯನ್ನು ನೀವು ಅರ್ಥ ಮಾಡ್ಕೋಬೇಕು. ಅಂತ ಪ್ರಜ್ಞೆ ಅನ್ನೋದು ಪೂರ್ತಿ ಅರ್ಥವಾಗ್ಬೇಕಾದ್ರೆ ಈ ಬ್ಯಾಕ್ಗ್ರೌಂಡ್ ಅಲ್ಲಿ ಇಷ್ಟು ವಿಷಯ ಇಟ್ಕೋರಿ, ಅವಾಗ ಅರ್ಥ ಆಗ್ತದೆ. ಜಾಗೃತ ಸ್ಥಾನ, ಇದು ಸ್ವಪ್ನ ಸ್ಥಾನ, ಸ್ವಪ್ನ ಸ್ಥಾನ, ಸ್ವಪ್ನಸ್ಥನಾಗಿ ಅಂದ್ರೆ ಸ್ವಪ್ನಿ ಆಗಿ ಇದ್ದಾನೆ, ಸ್ವಪ್ನದಲ್ಲಿ ಸ್ವಪ್ನಿ ಆಗಿ ಇದ್ದಾನೆ. ಸ್ವಪ್ನ ವಿಷಯ, ಸ್ವಪ್ನಿ ವಿಷಯಿ, ಜಾಗೃತ ಪ್ರಜ್ಞಾ, ಅನೇಕ ಸಾಧನ ಬಹಿರ್ವಿಷಯ ಅವಭಾಸಮಾನ, ಮನಸ್ಪಂದನ ಮಾತ್ರ ಸತಿ ತಥಾ ಭೂತಂ ಸಂಸ್ಕಾರಂ ಮನಸಿ ಆಧತ್ತಿ. ಜಾಗೃತದ ಸಮಯದಲ್ಲಿ ಜಾಗೃತ ಪ್ರಜ್ಞಾ, ಅವಾಗ ಅನೇಕ ಸಾಧನಗಳನ್ನು ಉಪಯೋಗಿಸ್ಕೊತೀವಿ. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿಯನ್ನು ಉಪಯೋಗಿಸ್ಕೊತೀವಿ. ಯಾವ ವಿಷಯಗಳ ಸಂಬಂಧವಾಗಿ ಉಪಯೋಗಿಸ್ಕೊತೀವಿ? ಬಹಿರ್ವಿಷಯ ಇವ, ಹೌದಾ? ಆವಾಗ ನಮಗೇನಿಸ್ತಂದ್ರೆ ಎಲ್ಲ ಹೂವು ಎಲ್ಲಿದೆಪ್ಪ, ನಮ್ಮೂರಿಗಿದೆ, ಯಾರಿಗೂ ಅನಿಸುದಿಲ್ಲ. ಮನಸ್ಸಿನಾಗಿನ ಹೂ ನೋಡ್ಲಿಕ್ಕೆ ಯಾರಿಗೂ ಗೊತ್ತೇ ಇಲ್ಲ. ಹೊರಗಿನ ಹೂ ನೋಡ್ಲಿಕ್ಕೆ ನಾವು ಈಗಾಗಲೇ ಇದು ಒಳಗೆ ಮೂಡ್ಬಿಟ್ಟಿದೆ. ಆ ಒಳಗೆ ಏನು ಹೂವಿನ ಚಿತ್ರ ಮೂಡಿದೆ, ಹೂವು ಒಳಗೆ ಭಾಸವಾಗಿದೆ, ಅದನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕಣ್ ತೆಗೆದ್ವಿ, ಅಲ್ಲಿತ್ತು ಹೂವು, ಕಾಣಿಸ್ತು. ಕಂಡದ್ದೇನು ನೀನು? ಈ ಹೂವನ್ನು ಕಂಡೇ ಇಲ್ಲ ನೀನು. ಈ ಹೂವು ಏನು ನಿನ್ನಲ್ಲಿ ಮನಸ್ಸಿನಲ್ಲಿ ಮೂಡಿಸ್ತದೆ, ಆ ಮನಸ್ಸಿನಲ್ಲಿ ಮೂಡಿದ್ದನ್ನು ನೀ ನೋಡಿದೆ ಅಷ್ಟೇ. ಎಲ್ಲ ನಾಟಕ, ಹೊರಗೇನದ ಕೊಟ್ಟೆ ತಗೊಂಡೆ ಹೋದೆ ಬಂದೆ, ಹಂಗಿತ್ತು ಹಿಂಗಿತ್ತು, ಕೆಟ್ಟವರಿತ್ತು ಒಳ್ಳೇದು, ಎಲ್ಲದ ಮನಸ್ಸಿನೊಳಗೆ ಎಲ್ಲ ನೋಡೋದು. ಬಹಿರ್ವಿಷಯ ಇವ, ಅವು ಹೊರಗೆ ಹೊರಗೆನೇ ಇವೆ ಅಂತ ಅವಭಾಸಮಾನ. ಹೇಗನ್ನಿಸ್ತದೆ? ಜಾಗೃತ ಪ್ರಜ್ಞಾ ಅನೇಕ ಸಾಧನ, ಜಾಗೃತದಲ್ಲಿ ಇದ್ದಾಗ ಅನೇಕ ಸಲಕರಣೆಗಳ ಮೂಲಕವಾಗಿ ನಾವು ಏನು ಅನುಭವಿಸ್ತೀವಿ, ಅವು ಬಹಿರ್ವಿಷಯ ಅವಭಾಸಮಾನ, ಹೊರಗನೇ ಕಾಣ್ತಾ ಇವೆ ಅನ್ನುವಂಥದ್ದು ಮಾತ್ರ ಎಲ್ಲರಿಗೂ ಗೊತ್ತು. ಅದು ನಿಜವಾಗಿ ಏನ್ ಗೊತ್ತಾದ್ರು? ಮನಸ್ಪಂದನ. ಮನಸ್ಪಂದನ ಮಾತ್ರ ಅದು, ಮನಸ್ಸಿನಲ್ಲಿ ಉಂಟಾದ ಭಾಸ ಮಾತ್ರ, ತೆರೆ. ಮನಸ್ಸಿನಲ್ಲಿ ಒಂದು ಝಲಕ್ ಹೀಗೆ ಬಂದು ಹಿಂಗೆ ಹೋಗ್ಬಿಡುತ್ತೆ. ಫ್ರ್ಯಾಕ್ಷನ್ ಒಳಗ, ಕ್ಷಣಾರ್ಧದೊಳಗೆ ಅಷ್ಟೇ. ಒಂದು ತೆರೆ ಹೂ, ಒಂದು ತೆರೆ ಹಣ್ಣು, ಒಂದು ತೆರೆ ಕೊಟ್ಟೆ, ಒಂದು ತೆರೆ ತಗೊಂಡು, ಒಂದು ತೆರೆ ಚಂದಿತ್ತು, ಒಂದು ತೆರೆ ಸುಮ್ಮನೆ ಒಂದು ತೆರೆ ಇವು. ನೀರಿನ ಗುಳ್ಳೆ ಇದ್ದಂಗೆ. ಏನ್ ಮಾಡೋಣ? ಇಲ್ಲೇ ಕೊಟ್ಟು ಅಬು ಯಾಕೆ ನೀವು ಕೈ ಸಿಕ್ತು ತಂದ್ರೆ ಎಷ್ಟು ಹೇಳಿನಿ ಹೈಬಸ್ಕಸ್ ಮತ್ತಿಂದ ತರಬಾರ್ದು ತಂದ್ರೂ ಕೂಡ ಎಲ್ಲ ಚೆಕ್ ಮಾಡೋದು ಅಂತ ಹೇಳಿದ್ದೀನಿ. ಇಲ್ಲಿದ್ದು ಇಲ್ಲೇ ಬಂದು ಓ ಮೈ ಗಾಡ್ ನಾವು ಫಾಸ್ಟ್ ಆಗಿರ್ತು. ಏನಿವೆ ಮುಟ್ಟೋದಿಲ್ಲ ನಂಗೆ ಬೇಕಾದಷ್ಟು ಅವ್ರಿಗೆ ಮುಟ್ಟಿ ಎಲ್ಲ ಬೇಕಾದಷ್ಟು ಮನಸ್ಪಂದನ ಮಾತ್ರ ಆಗಿ ತಥಾ ಅವಾಗೇನಾಗ್ತದೆ ಭೂತಂ ಸಂಸ್ಕಾರಂ ಮನಸ್ಸಿ ಆಧತ್ತಿ. ಅಷ್ಟು ಸ್ಪಂದನ ಆಗುವಷ್ಟರೊಳಗೆ ಏನಾಗ್ತದೆ ಅಂತಂದ್ರೆ ಸಂಸ್ಕಾರಗಳು ಮೂಡ್ತವೆ. ಅಷ್ಟೊಳಗೆ ಕ್ಷಣಾರ್ಧದೊಳಗೆ ಸಂಸ್ಕಾರಗಳು ಮೂಡ್ತವೆ. ಏನು ಏನು ಸಂಸ್ಕಾರ? ರಾಗದ್ವೇಷ ಸಂಸ್ಕಾರ, ಇಷ್ಟ ಅನಿಷ್ಟ ಸಂಸ್ಕಾರ, ಪಾಪ ಪುಣ್ಯ ಧರ್ಮ ಅಧರ್ಮ ಸಂಸ್ಕಾರ. ಅಷ್ಟೊಳಗೆ ಒಂದು ಸೆಕೆಂಡ್ ಒಳಗೆ ಒಂದು ಫ್ರ್ಯಾಕ್ಷನ್ ಒಳಗೆ ಆ ಮನಸ್ಸಿ ಆಧತ್ತೆ, ಮನಸ್ಸಿನಲ್ಲಿ ಆಧತ್ತೆ, ಅವೆಲ್ಲವೂ ಕೂಡ ಸ್ವಾಗತಿಸಲ್ಪಡುತ್ತವೆ, ಅವೆಲ್ಲವೂ ಪ್ರವೇಶವಾಗುತ್ತವೆ. ಹೂ ಎಲ್ಲದ ಅಲ್ಲೇ ಅದ ಸಂಸ್ಕಾರ ಕೊಟ್ಬಿಡ್ತು. ನಮ್ಮ ಹತ್ರ ಇರುವಿಗಳ ಮಾತ್ರ ಇರುವಿ ತಂದು ಹಾಕ್ಬಿಡ್ತಾರ ನೋಡಿದ ವಸ್ತುಗಳೆಲ್ಲಿರ್ತಾವ ಅಲ್ಲೇ ಇರ್ತವೆ. ಆದ್ರೆ ವಸ್ತುಗಳ ಬಗ್ಗೆ ಭಾವಗಳು, ವಸ್ತುಗಳ ಬಗ್ಗೆ ಅನಿಸಿಕೆಗಳು, ವಸ್ತುಗಳ ಬಗ್ಗೆ ಸಂಸ್ಕಾರಗಳು ನಮ್ಮಲ್ಲಿ ಉಂಟಾಗ್ತವೆ. ಹೇಗೆ ಉಂಟಾಗ್ತವೆ? ಅದೇನು ತೆರೆ ಮೂಡ್ತು ಇಲ್ಲೆಲ್ಲ ಅವೆಲ್ಲ ಅವಾಗ ಮುಖದ ಮೇಲೆ ಅಡ್ಡಾಡ್ತವ ಅದು ಇರುವೆ, ಅದ್ರ ಸಂಸ್ಕಾರ ಈಗ ಅವಾಗ ಇವಾಗ ನೆನಪಾಗ್ತದೆ. ಅದನ್ನ ಮನಸ್ಸು ಅಂತ ಕರೀತಾರೆ. ಮೊದಲು ನಮ್ಮಲ್ಲಿ ಭಾಸ ಮಾತ್ರವಾಗಿ ಒಡಮೂಡಿದಂತಹ ತೆರೆ, ಆ ಮೂಲಕವಾಗಿ ಉಂಟಾದ ಸಂಸ್ಕಾರ, ಇವೆಲ್ಲವೂ ಸೇರಿ ನಾವು ಒಂದೇ ಶಬ್ದದ ಮನಸ್ಸು ಅಂದ್ಬಿಡ್ತೀವಿ. ವ್ಯವಹಾರದಲ್ಲಿ ನಮ್ಮ ಮಾತು ನಮ್ಮ ಕಮ್ಯುನಿಕೇಶನ್ದೊಳಗೆ ಅದು ನನ್ನ ಮನಸ್ಸಪ್ಪ, ನಾನು ಬೇಕಾದ್ರೆ ಮಾಡ್ತೀನಿ ಬರ ಬಿಡ್ತೀನಿ. ಇಷ್ಟೊಳಗೆ ಏನೇನಾಗಿರ್ತದೆ ಗೊತ್ತು? ಇಷ್ಟೆಲ್ಲ ಆಗಿತ್ತು. ದ್ರಾಕ್ಷೆ ಭಾರಿ ಇಷ್ಟ ನನಗೆ, ಅಷ್ಟೊಳಗೆ ಇಷ್ಟು ಆಗಿರ್ತದೆ. ಅದು ಎದುರಿಗೆ ದ್ರಾಕ್ಷಿ ಇತ್ತು ಅಂತಂದ್ರೆ ಅದು ಸಹಿತವಾಗಿ ಮನಸ್ಸು ಸ್ಪಂದಿಸ್ತದೆ. ಎದುರುಗಡೆ ದ್ರಾಕ್ಷಿ ಇರಲೇಬೇಕಂತ ನಿಯಮ ಇಲ್ಲ, ಅದರ ಇಂಪ್ರೆಷನ್, ಅದರ ಪ್ರಭಾವ ನಮ್ಮ ಮನಸ್ಸಿನಾಗಿರ್ತದೆ. ಅದರಿಂದ ಸಹಿತವಾಗಿ ನಾವು ನನಗೆ ದ್ರಾಕ್ಷಿ ಅಂದ್ರೆ ಭಾರಿ ಇಷ್ಟ ಅಂತ ಹೇಳ್ತೀವಿ. ಆ ಸಂಸ್ಕಾರ ಇಷ್ಟ ಅನಿಷ್ಟ ಅದು ಸಂಸ್ಕಾರ ನೋಡಿ ಹೀಗಾಗಿ ಜಗತ್ತೆಲ್ಲ ಎಲ್ಲಿದೆ? ಹೊರಗಿದೆ ಅಂದಾಗ ಜಾಗೃತ, ಒಳಗಿದೆ ಅಂದಾಗ ಸ್ವಪ್ನ ಅಷ್ಟೇ. ವಾಸ್ತವಿಕವಾಗಿ ಜಗತ್ತಲ್ಲಿದೆ ಇಲ್ಲೇ ಇಲ್ಲ, ಇಲ್ಲೇ ಇಲ್ಲ. ಭಾಸ ಮಾತ್ರವಾಗ್ತದಷ್ಟೇ, ವಾಸ್ತವಿಕವಾಗಿ ಇಲ್ಲೇ ಇಲ್ಲ. ಈಗ ಮನಸ್ಸಿ ಆಗತ್ತೆ ತನ್ಮನ ತನ್ಮನ ತಥಾ ಸಂಸ್ಕೃತ ಸಂಸ್ಕೃತ ಚಿತ್ರಿತ ಇವ ಇವ ಪಟಃ ಪಟಃ ಭಾಗ್ಯ ಸಾಧನ ಅಪೇಕ್ಷಂ ಭಾಗ್ಯ ಸಾಧನ ಅಪೇಕ್ಷಂ ಅವಿದ್ಯಾ ಕಾಮ ಕರ್ಮಭಿಃ ಅವಿದ್ಯಾ ಕಾಮ ಕರ್ಮಭಿಃ ಪ್ರೇರ್ಯಮಾಣಂ ಜಗತ್ ಜಾಗ್ರದ್ವತ್ ಅವಭಾಸತಿ ಅವಭಾಸತಿ. ಆಹ, ಒಂದು ಚಿತ್ರಪಟ ಇದ್ದಂತೆ, ಸ್ಕ್ರೀನ್ ಇದ್ದಂತೆ, ಒಂದು ಪರದೆ ಇದ್ದಂತೆ, ಚಿತ್ರಪಟ. ಅಲ್ಲಿ ಏನಾಗ್ತದೆ? ಬರೇ ಚಿತ್ರಪಟ. ಇದು ಅದೇನೋ ಮುದ್ರಿತವಾದ ಚಿತ್ರಪಟ. ಈಗ ಸುಮ್ ಸುಮ್ಮನೆ ಒಂದು ಪರದೆ ಅಲ್ಲ, ಆ ಪರದ ಮೇಲೆ ಏನೋ ಚಿತ್ರಿತವಾಗಿದೆ. ಏನು ಚಿತ್ರಿತವಾಗಿದೆ? ಯಾರ್ಯಾರಲ್ಲಿ ಯಾವ ಯಾವ ಸಂಸ್ಕಾರಗಳಿವೆಯೋ ಆ ಸಂಸ್ಕಾರಗಳ ಪ್ರೇರಣೆಯಿಂದ ಮತ್ತು ಅವರವರಲ್ಲಿರುವಂತಹ ಸಲಕರಣೆಗಳು ಸಾಧನೆ ಅಪೇಕ್ಷೆಯ ಸಂಸ್ಕಾರಗಳು ಸಲಕರಣೆಗಳು ಸಹಿತವಾಗಿ ಅವರವರ ಅವಿದ್ಯಾ ಕಾಮ ಕರ್ಮಗಳಿಗೆ ತಕ್ಕಂತೆ ಪ್ರೇರೇಪಿತರಾಗಿ ಯಾವ ಚಿತ್ರವು ಬಿಡಿಸಲ್ಪಟ್ಟಿದೆಯೋ, ಅಂದ್ರೇನು, ಒಂದು ಸಲ ಒಳಗಡೆ ಅದು ತೆರೆ ಉಂಟಾಯಿತು, ಭಾಸವಾಯಿತು, ಸ್ಪಂದನ ಆಯಿತು ಅಂದ್ರೆ ಆ ಸ್ಪಂದನದ ಗರ್ಭದಲ್ಲಿ ವಿಷ್ಣು ಇರ್ತದೆ. ಸುಮ್ ಸುಮ್ಮನೆ ಸ್ಪಂದನ ಆಗೋದೇ ಇಲ್ಲ, ಆಗೋದೇ ಇಲ್ಲ, ಯಾವುದೇ ಇರಲಿ, ನನಿಪ್ಪ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ, ಅಷ್ಟೊಳಗಾಗಿ ಸಂಸ್ಕಾರ ಸ್ಪಂದ ಸಂಸ್ಕಾರವು ಸ್ಫುರಣ ಸ್ಫುರಣ ಸಂಸ್ಕಾರವು ಪ್ರೇರಣೆ ಮಾಡಿರುತ್ತದೆ. ನಮ್ಮ ಸಲಕರಣೆಗಳು ಕಾಲು ಹೋಗಲಿ ಅಥವಾ ಆ ವ್ಯಕ್ತಿ ರೂಮ್ಗೆ ಹೋಗಿ ಅವನು ಕರ್ಕೊಂಡು ನಡಿಯಪ್ಪ ಹೋಗೋಣ, ಇವೆಲ್ಲ ಸಲಕರಣೆಗಳು. ಹೀಗೆ ಹೋಗುವಾಗ ನಾವು ಮನಸ್ಸಿನಲ್ಲಿ ನಾವು ಮಂತ್ರವನ್ನು ಜಪವನ್ನು ಜಪಮಂತ್ರವನ್ನು ಅಥವಾ ಸ್ತೋತ್ರವನ್ನು ಹಾಡನ್ನು ಭಜನೆಯನ್ನು ಹಾಡ್ಕೋತ ಹೋಗ್ತಾ ಇದ್ರೆ ಅದು ಕೂಡ ಒಂದು ಸಲಕರಣೆ. ಇಷ್ಟೂ ಸಲಕರಣೆಗಳು ಒಟ್ಟು ಸೇರಿಸಿ ಮನಸ್ಸು ಸ್ಪಂದನವಾಗಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಅಂದ್ರೇನು, ಮನಸ್ಸಿನ ಒನ್ ಫ್ರ್ಯಾಕ್ಷನ್ ಸ್ಪಂದನೆಯಲ್ಲಿ ಇಷ್ಟೆಲ್ಲ ಇರ್ತವೆ. ಪ್ರವೃತ್ತಿ ಇರ್ತದೆ, ಸಲಕರಣೆಗಳಿರ್ತವೆ, ಗುಣಗಳು ಇರ್ತವೆ, ಪ್ರೇರೇಪಿತವಾಗ್ತವೆ. ಅದಕ್ಕೆ ಅವಿದ್ಯಾ ಕಾಮ ಕರ್ಮ ಬೀಗಿ ಅನ್ನೋ ಶಬ್ದವನ್ನು ಹಾಕಿದ್ದಾರೆ. ಅದು ಎಲ್ಲಿಂದ ಬಂತು? ಅವೆಲ್ಲ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅವಿದ್ಯಾ ಕಾಮ ಕರ್ಮ ಇವುಗಳ ಮೂಲಕವಾಗಿ ಪ್ರೇರ್ಯಮಾಣಂ. ಆಯ್ತು, ಮುಂದೇನು? ಜಾಗ್ರತವತ್ ಭಾಸತೆ ಅವಭಾಸತೆ. ಇಷ್ಟ ಆಯ್ತಲ್ವ, ಇಟ್ಟಾದ ಕೂಡಲೇ ಜಾಗೃತದಲ್ಲಿ ಇದ್ದೇವೆ ಅಂತ ಅರ್ಥ ಆಗೋದಿಲ್ಲ. ಆದರೆ ಅಲ್ಲಿಂದಲ್ಲೇ ಆಗಿದ್ದರೂ ಅದೇ ಪ್ರಜ್ಞಾ ನಮಗಿದ್ದರಿಂದಾಗಿ ಜಾಗೃತವತ್ ಅವಭಾಸತೆ ಅದು ಜಾಗೃತ ಅನಿಸ್ಬಿಡ್ತದೆ. ಸ್ವಪ್ನ ಹೆಂಗ ಅನಿಸ್ತದ? ಸ್ವಪ್ನಿಗೆ ಹೇಗ ಅನಿಸ್ತದ? ಪ್ರಾಕ್ಟಿಕಲಿ ಜಾಗೃತವತ್ ಜಾಗೃತದಂತೆ ಅದು ಅಂತಃಪ್ರಜ್ಞ. ಸ್ವಪ್ನೆಯೂ ಆಗಿದ್ದರೂ ಕೂಡ ಸ್ವಪ್ನದಲ್ಲಿ ಸ್ವಪ್ನಗಾರನಿಗೆ ಸ್ವಪ್ನಿಗೆ ಏನಂತ ಅನಿಸ್ತದೆ? ವ್ಯವಹಾರ ಮಾಡ್ತಾ ಇದ್ದೀನಿ. ಜಾಗೃತ ಜಾಗೃತವತ್ ಅವಭಾಸತೆ ಸ್ವಪ್ನದ ವಿಶ್ಲೇಷಣೆ. ತಥಾಚ ಮುಕ್ತಂ ಅಸ್ಯ ಲೋಕಸ್ಯ ಸರ್ವಾವತಃ ಮಾತ್ರಾಂ ಆಪಾದಾಯ ಇತಿ ಜಾಗೃತ ಲೋಕ ಇದೆಯೋ ಎಲ್ಲ ಪ್ರಮಾ ಎಲ್ಲ ಎಲ್ಲ ಪ್ರಕಾರದಿಂದಲೂ ನೋಡಿದ್ಯಾದರೆ ಮಾತ್ರ ಆಪಾದಾಯ ಸೂಕ್ಷ್ಮವಾಗಿ ಇವೆಲ್ಲವೂ ಕೂಡ ನಮ್ಮಲ್ಲಿ ಪ್ರವೇಶಿಸಿರುತ್ತವೆ. ಮಾತ್ರ ಆಪಾದಾಯ ಅತಿ ಸೂಕ್ಷ್ಮವಾದ ಇಲ್ಲಿ ಇಲ್ಲಿ ಅಲ್ಲಿ ಸ್ಪಂದನ ಸರ್ವಾವತಃ ಮಾತ್ರ ಆಪಾದ ಗೃಹಧಾರಣಕ್ಕೆ ಹೋಗಿ ಇದನ್ನು ಹೇಳಿದ್ದಾರೆ. ಎಲ್ಲವೂ ಕೂಡ ಮಾತ್ರ ಮಾತ್ರವಾಗಿ ಇರ್ತದೆ, ನಮಗೆ ಸೂಕ್ಷ್ಮವಾಗಿರ್ತಾರೆ. ಪರೇ ದೇವಿ ಮನಸ್ ಏಕೀಭವತಿ. ಪ್ರಶ್ನೋಪನಿಷತ್ ಆ ಪರೇ ದೇವಿ ಮನಸಃ ಏಕೀಭವತಿ. ಹೇ ರಾಮ, ಪರೇ ದೇವಿ ಆ ಭಗವಂತನಲ್ಲಿ ಅವೆಲ್ಲ ಐಕ್ಯವಾಗಿ ಬಿಡ್ತಾವೆ. ಅವೆಲ್ಲ ಏನು ಇಂಪ್ರೆಷನ್ಸ್ಗಳು ಪ್ರಭಾವಗಳು ನಮ್ಮಲ್ಲಿ ನೋಡಿರ್ತವೆ. ಅವು ನೋಡಿದ ಮೇಲೆ ಏನಾಗ್ತವೆ ಅಂದ್ರೆ ಪರಮಾತ್ಮನಲ್ಲಿ ಐಕ್ಯವಾಗಿ ಬಿಡ್ತವೆ, ಅಂದ್ರೆ ಆ ಪ್ರಜ್ಞಾದಲ್ಲಿ ಐಕ್ಯವಾಗುತ್ತೆ. ಪರೇ ದೇವಿ ಮನಸ್ಸ ಏಕೀಭವತಿ. ಪ್ರಶ್ನೆ ಬರು ಇತಿ ಪ್ರಸ್ತುತ್ಯ ಅತ್ರ ಏಷ ದೇವ ಸ್ವಪ್ನೇ ಮಹಿಮಾನಂ ಅನುಭವತಿ. ಪ್ರಕೃತ್ನ ಬರ್ಕೊಡ್ರಿ ಸಂಘಾತನಾಗಿ ಸಂಘಾತನಾಗಿ ಹ್ಯಾವಿಂಗ್ ಅಸೋಸಿಯೇಟೆಡ್ ಅದೇ ಪರಮೇಶ್ವರ ಅದೇ ಪರಮಾತ್ಮ ಏನ್ಮಾಡ್ತಾನೆ ಏಷ ದೇವ ಸ್ವಪ್ನೆ ಸ್ವಪ್ನದ ಸಮಯದಲ್ಲಿ ಸ್ವಪ್ನದ ಮಹಿಮಾನಂ ಅನುಭವತಿ. ಮಹಿಮಾನ ಲೋಕ ಸ್ವಪ್ನದಲ್ಲಿ ಆ ಸ್ವಪ್ನ ಲೋಕವನ್ನ ಅನುಭವಿಸುತ್ತಾನೆ. ಇತಿ ಅಥರ್ವಣೆ ಇಂದ್ರಿಯ ಅಪೇಕ್ಷೆಯ ಅಂತಸ್ತತ್ವಾತ್ ಮನಸಃ ತದ್ವಾಸನಾರೂಪಾಚ ಸ್ವಪ್ನೆ ಪ್ರಜ್ಞಾಯಸ್ಯ ಅಂತಃಪ್ರಜ್ಞಃ. ಇಂದ್ರಿಯಗಳನ್ನು ಅರ್ಥಾತ್ ಆವಾಗ ನಾನು ಪ್ರಯೋಗಿಸಿದ ಶಬ್ದ ಸಲಕರಣೆಗಳು ಸಲಕರಣೆಗಳನ್ನ ಇಂದ್ರಿಯಗಳನ್ನ ಲೆಕ್ಕದಲ್ಲಿ ತೆಗೆದುಕೊಂಡು ಅಂತಸ್ತತ್ವಾದ ಒಳಗಿಂದ ಒಳಗೇನೆ ಮನಸಃ ಮನಸ್ಸಿನಲ್ಲಿ ತದ್ ವಾಸನಾರೂಪ ಜಗತ್ತಿನ ವಿಷಯ ವಸ್ತುಗಳ ವಾಸನಾರೂಪವನ್ನ ಏನು ಒಳಗಿಂದೊಳಗೇ ಕಾಣ್ತಾನೆ ಒಳಗಿಂದೊಳಗೇ ಅನುಭವಿಸ್ತಾನೆ ಅದಕ್ಕೆ ಸ್ವಪ್ನ ಅಂತ ಕರೀತಾರೆ. ಹೌದು ವಿಷಯ ತದ್ವಾಸನಾರೂಪಾಚ ಸ್ವಪ್ನೇ ಪ್ರಜ್ಞಾ ಒಳಗನೇ ಒಳಗಿಂದೊಳಗನೇ ಅವುಗಳ ಬಗ್ಗೆ ಎಚ್ಚರುತ್ತೆ. ಅವನಿಗೆ ಹೊರಗಿಂದ ಏನು ಎಚ್ಚರುವುದಿಲ್ಲ. ಹೊರಗ ಅನ್ನೋ ಶಬ್ದನೇ ಇಲ್ಲ ಅವನ ಹತ್ರ. ಅದನ್ನು ಇರೋದು ಅದೇ ಲೋಕ. ಸ್ವಪ್ನಿಗೆ ಬೇರೆ ಇನ್ನೊಂದು ಲೋಕ ಇಲ್ಲವೇ ಇಲ್ಲ. ಪಾಪ ಅದು ಗೊತ್ತೇ ಇಲ್ಲ ಅದಕ್ಕೆ. ಐ ಫೀಲ್ ಪಿಟಿ. ಜಾಗೃತದಲ್ಲಿ ಬಂದ್ರೆ ಸ್ವಲ್ಪ ಪುರುಷಾರ್ಥ ಸ್ವಾತಂತ್ರ್ಯ ಇದೆ, ಅದು ಸ್ವಾತಂತ್ರ್ಯನೂ ಇಲ್ಲ. ಸ್ವತಂತ್ರವಾಗಿ ಅನುಭವಿಸ್ತಿರ್ತೀಯ, ಆದ್ರೂ ಇನ್ನು ಸ್ವಾತಂತ್ರ್ಯ ಇಲ್ಲ. ಬಂದು ಹೇಳ್ಕೊತಾರಲ್ಲ ಸ್ವಪ್ನ ಹಂಗಿತ್ತು ಸ್ವಪ್ನ ಹಿಂಗಿತ್ತು. ಬಹುಶಃ ಸ್ವಾತಂತ್ರ್ಯ ಯಾರು ಕಳ್ಕೊತಾರ ಅವರೆಲ್ಲ ಆನಂದವಾಗಿರ್ತಾರಂತ ಅನಿಸ್ತು. ನೋಡ್ಬೇಕು ವ್ಯವಹಾರದಲ್ಲಿ ಕೂಡ ನಿಮ್ಮ ತಿರುಗಾಡುವ ಮಾತಾಡುವ ಎಲ್ಲ ಸ್ವಾತಂತ್ರ್ಯತನ ಕಸ್ಕೊಂಡು ಒಂದು ಯಾವುದೋ ಕ್ಷೇತ್ರಕ್ಕೆ ಕೂಡ ಹಾಕ್ಬಿಟ್ವಿ ಅಂತಂದ್ರೆ ಅದೇ ನಮ್ಮ ಕ್ಷೇತ್ರ ಅಂತ ನೀವು ನಿರ್ಣಯ ಮಾಡಿಬಿಟ್ರೆ ನಮ್ಮ ಲೈಫೇ ಇಷ್ಟು ನಮ್ದು ಇದೇ ಇಷ್ಟು ಅಂದ್ರೆ ಮುಂದೆ ನಿಮ್ಗೆ ಯಾವ ವಿಚಾರ ಬರುದೇ ಇರಲಿ ಯಾವ ಸ್ವಾತಂತ್ರ್ಯ ನಿಮ್ಗೆ ಸ್ವಾತಂತ್ರ ಆಗ್ಬೇಕು ಸ್ವತಂತ್ರ ಆಗ್ಬೇಕು ಅಂತ ಅನಿಸ್ಲಿಕ್ಕಿಲ್ಲ. ಇನ್ಫ್ಯಾಕ್ಟ್ ಬಂಧನವನ್ನೇ ಆನಂದಿಸ್ತಾ ಹೋಗ್ತೀರಿ. ಹೇಗೆ? ಸ್ವಪ್ನವನ್ನೇ ಆನಂದಿಸ್ತಾ ಇರ್ತಾನೆ ಹಾಗೆ. ಇಂದ್ರಿಯ ಅಪೇಕ್ಷೆಯ ಅಂತಸ್ತತ್ವಾದ ಮನಸ್ಸಃ ತದ್ವಾಸನಾ ರೂಪಾಚ ಸ್ವಪ್ನೆ ಪ್ರಜ್ಞಾಯಸ್ಯ ಅವನಿಗೆ ಅಂತಃಪ್ರಜ್ಞನು ಎಂದು ಕರೆಯುತ್ತಾರೆ. ಅಂತಃಪ್ರಜ್ಞೆ ಯಾಕವನು? ಸ್ವಪ್ನದಲ್ಲಿ ಮಾತ್ರ ಪ್ರಜ್ಞೆ ಇದೆ, ಇದೇ ನನ್ನ ರೂಪ, ಇದೇ ನನ್ನ ವ್ಯವಹಾರ, ಇಷ್ಟೇ ನಾನು ಇರುವುದು, ಅಲ್ಲಿ ಮಾತ್ರ ಇರ್ತಾನವ. ಹೀಗಾಗಿ ಅಂತಃಪ್ರಜ್ಞ ಎಂದು ಅನಿಸಿಕೊಳ್ಳುತ್ತಾನೆ. ವಿಷಯ ಶೂನ್ಯಾಯಾಂ ಪ್ರಜ್ಞಾಯಾಂ ಕೇವಲ ಪ್ರಕಾಶ ಸ್ವರೂಪಾಯಾಂ ಕೇವಲ ಪ್ರಕಾಶ ಸ್ವರೂಪಾಯಾಂ ವಿಷಯತ್ವೇನ ವಿಷಯತ್ವೇನ ಭವತಿ ಭವತಿ ಇತಿ ತೈಜಸಃ ಇತಿ ತೈಜಸಃ. ಇವನಿಗೆ ತೈಜಸ ಎನ್ನುವ ಹೆಸರು. ಯಾಕೆ ಹೆಸರು ಬಂತು? ವಿಷಯ ಶೂನ್ಯಾಯಾಂ ಪ್ರಜ್ಞಾಯಾಂ ಕೇವಲ ಪ್ರಕಾಶ ಸ್ವರೂಪಾಯಾಂ ವಿಷಯತ್ವೇನ ಭವತಿ ಇತಿ ತೈಜಸಃ. ವಿಷಯ ಶೂನ್ಯನಾಗಿದ್ದರೂ ಕೂಡ ಪ್ರಜ್ಞಾ ಬರೀ ಎಚ್ಚರ ಮಾತ್ರವಾಗಿದ್ದರೂ, ಅರಿವು ಮಾತ್ರವಾಗಿದ್ದರೂ ಕೂಡ ತಂದಿದೆ ಅಲ್ಲಿ ವಿಷಯ ಶೂನ್ಯ. ಆತ್ಮದಲ್ಲಿ ಏನಿದೆ? ಅರಿವು ಮಾತ್ರ. ಪ್ರಜ್ಞಾಯಾಮ್ ಅರಿವು ಮಾತ್ರ. ಕೇವಲ ಪ್ರಕಾಶ ಸ್ವರೂಪಾಯ ಹೇಗಿದ್ದಾನೆ? ಅರಿವಿನ ಬೆಳಕಿನಿಂದ ಕೂಡಿದ್ದಾನೆ. ಇವನಲ್ಲಿ ಈಗ ವಿಷಯಗಳ ಕಾರಣವಾಗಿ ವಿಷಯೀಭವತಿ ವಿಷಯಿತ್ವೇನ ಭವತಿ. ಯಾವನು ಈ ಪ್ರಕಾರವಾಗಿ ಯಾವ ಭಾವಗಳು ಇಲ್ಲದೆ ಯಾವ ಗುಣಗಳು ಇಲ್ಲದೆ ಕೇವಲ ಅರಿವಿನ ಸ್ವರೂಪನೇ ಆಗಿ ಇದ್ದನೋ ಅವನು ಈಗೇನಾಗ್ಬಿಟ್ಟಿದ್ದಾನೆ? ವಿಷಯದ ಸಂಬಂಧದಿಂದಾಗಿ ವಿಷಯಿ ಅನಿಸಿಕೊಂಡಿದ್ದಾನೆ. ಒಮ್ಮೆಲೆ ಜಂಪ್ ಆಗಬಾರ್ದು. ವಿಷಯದ ಸಂಬಂಧದಿಂದಾಗಿ ವಿಷಯಿ ಅನಿಸ್ಕೊಳ್ತಾನೆ. ವಿಷಯಗಳ ಸಂಬಂಧ, ವಿಷಯಗಳ ಸಂಬಂಧವೂ ಇಲ್ಲ, ಜಾಗೃತ ವಿಷಯಗಳ ಭಾವಗಳ ಸಂಬಂಧದಿಂದ. ಬಾಹ್ಯ ವಿಷಯಗಳು ಏನಿವೆ? ಈ ಬಾಹ್ಯ ವಿಷಯಗಳ ಏನು ಬಾಹ್ಯ ವಿಷಯಗಳಿವೆ, ಈ ಬಾಹ್ಯ ವಿಷಯಗಳು ಇದರ ಭಾವ, ಇದರ ಸಂಬಂಧನೇ ಇಲ್ಲ ನಮಗೆ. ಯಾರಿಗೂ ಕೂಡ ಇದರ ಸಂಬಂಧ ಇಲ್ಲೇ ಇಲ್ಲ. ಇದರ ಭಾವದ ಜೊತೆ ನಮ್ಮ ಸಂಬಂಧ. ಆವಾಗ ನಾನು ಏನಾಗ್ಬಿಡ್ತೀನಿ? ವಿಷಯಿ ಆಗ್ಬಿಡ್ತೀನಿ. ಯಾವ ನಾನು? ಯಾವ ನಾನು ಈ ಪ್ರಕಾರವಾಗಿ ಕೇವಲ ಪ್ರಕಾಶ ಸ್ವರೂಪನೋ, ಕೇವಲ ಅರಿವಿನ ಸ್ವರೂಪನೋ, ಕೇವಲ ವಿಷಯ ಶೂನ್ಯನಾದವನೋ, ಈ ವಿಷಯದ ಸಂಬಂಧವಾಗಿ ವಿಷಯದ ಭಾಸ ಪ್ರಭಾವ ಅದರ ಭಾವ ಅದರ ಸಂಬಂಧವಾಗಿ ನಾನೀಗ ಏನಾಗ್ಬಿಟ್ಟೆ? ವಿಷಯತ್ವೇನು ಭವತಿ, ನಾನೀಗ ವಿಷಯಿ ಆಗ್ಬಿಟ್ಟೆ. ಅವನಿಗೆ ಏನಂತ ಕರೀತಾರೆ? ತೈಜಸ. ಎಚ್ಚರದಲ್ಲಿ ಎಚ್ಚರದ ವಸ್ತುವಿನ ಸಂಬಂಧವಾಗಿ ನಾನು ವಿಶ್ವ ಅನಿಸ್ಕೊಂಡೆ. ನನಗೆ ಸಂಬಂಧವನ್ನು ಬೆಳೆಸಿಕೊಳ್ಳಿಕ್ಕೆ ವಿಶ್ವವೇ ಲಭ್ಯ ಇದೆ, ಆದ್ದರಿಂದ ವೈಶ್ವಾನರ ಅನಿಸ್ಕೊಂಡೆ, ವಿಶ್ವ ಅನಿಸ್ಕೊಂಡೆ. ಇವೆಲ್ಲ ಸಂಬಂಧಗಳು ತಪ್ಪುವುದು ನನಗೆ. ಆದರೆ ಸಂಬಂಧಗಳೇ ಇಲ್ಲ ಅಂತಿಲ್ಲ, ಇವುಗಳ ಭಾವ, ಇವುಗಳ ಪ್ರಭಾವ. ಕನ್ನಡದಾಗ ಕಾಲದಿಂದ ಶಬ್ದ ಆಗ್ತಾ ಇದೆ. ಈಗರೆ ಇಂಗ್ಲಿಷ್ ಒಳಗೆ ಭಾರಿ ಈಸಿ, ಇಂಪ್ರೆಷನ್ ಅಂದ್ರೆ ದಿ ಇಂಪ್ರೆಸ್ಡ್ ಥಾಟ್, ಥಾಟ್ ಇಂಪ್ರೆಸ್ಡ್ ಥಾಟ್ ಅಂತ ಎರಡು ಭಾಗ, ವೃತ್ತಿ ಮತ್ತು ವೃತ್ತಿಯ ಭಾವ. ಆ ಭಾವ ಅನ್ನೋದು ಹೆಂಗಿರಬೇಕು? ಅದನ್ನ ಅದಕ್ಕೆ ಅರ್ಧ ಇಂಗ್ಲಿಷ್ ಕಲಿದ್ರೆ ಅರ್ಧ ಕನ್ನಡ ಕಲಿದ್ರೆ ಸರಿ ಹೋಗ್ತದೆ. ಇಂಗ್ಲಿಷ್ ನಾವು ಈಸಿಯಾಗಿ ಹೇಳ್ಬಿಡ್ತೇವೆ ಇಂಪ್ರೆಷನ್ ಅಂತ. ಇಂಪ್ರೆಷನ್ ಅಂದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ, ಏನೇನು ಹಿಂಗೆ ಗೊತ್ತಿರಲ್ಲ ಅದು ಇಂಪ್ರೆಷನ್. ಹೇಳ್ತದಲ್ಲ ಹಿಂಗೆ, ಅದು ಇಂಪ್ರೆಷನ್. ಅಂದ್ರೇನು, ಇದು ವಸ್ತು, ಈ ವಸ್ತುವಿನ ಭಾವ ಅಲ್ಲ. ಅರ್ಥ ಆಯ್ತಾ? ಇದನ್ನ ಇಷ್ಟು ಹೇಳಬೇಕಾಗ್ತದೆ ಕನ್ನಡದಲ್ಲಿ. ಇಂಗ್ಲಿಷ್ ಅವರು ಒಂದು ಶಬ್ದ ಮುಗಿತು, ಇಂಪ್ರೆಷನ್ ಮುಗಿದು, ಅದು ಅರ್ಥ ಆಗದಿದ್ದು ವಿಕಾಸ್ ಅಂತಾರೆ. ಇಲ್ಲಿ ಹೆಂಗೆ ಭಾವವನ್ನು ವಿವರಿಸಿದ್ವೋ ಅಲ್ಲಿ ಇಂಗ್ಲಿಷ್ ಇಂಪ್ರೆಷನ್ ವಿವರಿಸ್ಬೇಕು. ಏನಿ ವಿಶ್ವಸ್ಯ ಸ ವಿಷಯತ್ವೇನ ಪ್ರಜ್ಞಾಯಾಃ ಸ್ಥೂಲಾಯಾಃ ಭೋಜ್ಯತ್ವಂ ಭೋಜ್ಯತ್ವಂ ಇಹ ಇಹ ಪುನಃ ಪುನಃ ಕೇವಲ ಕೇವಲ ವಾಸನಾ ಮಾತ್ರ ವಾಸನಾ ಮಾತ್ರ ಪ್ರಜ್ಞಾ ಪ್ರಜ್ಞಾ ಭೋಜ್ಯ ಇತಿ ಪ್ರವಿವಿಕ್ತಃ ಭೋಗಃ ಇತಿ. ವಿಶ್ವದ ಬ್ರಾಕೆಟ್ ಒಳಗ ಜಾಗೃತದ ಸ ವಿಷಯತ್ವೇನ ವಿಷಯಗಳಿಂದ ಸಹಿತವಾದ ಸ್ಥೂಲಾಯಾಃ ಸ್ಥೂಲವಾದಂತಹ ಪ್ರಜ್ಞಾಯಾಃ ಯಾವ ಎಚ್ಚರ ಇದೆಯೋ ಅದು ಏನಾಗ್ತದೆ, ಸ್ಥೂಲ ಭೋಗಕ್ಕೆ ಅವಕಾಶ ಮಾಡಿಕೊಡ್ತದೆ. ಭೋಜ್ಯತ್ವಂ ಅದು ಸ್ಥೂಲ ಬುಕ್ ಅಂತ ಅನ್ಸ್ಕೊಂಡಿತ್ತೋ ಇಲ್ಲೋ, ಯಾಕೆ ಅಲ್ಲಿ ಸ್ಥೂಲ ಭೋಗ ಇದೆ. ಮಟೀರಿಯಲಿಸ್ಟಿಕ್ ವರ್ಲ್ಡ್, ಹೀಗಾಗಿ ಸ್ಥೂಲಾಯಾಃ ಪ್ರಜ್ಞಾಯಾಃ ಅರಿವು ಸ್ಥೂಲವಾದದ್ರಲ್ಲಿ ಒಂದಾಗಿ ಅದಾದ ಮೇಲೇ ಅದು ಇಂಪ್ರೆಷನ್ ಒಳಗೆ ಬರುತ್ತೆ. ಚಂದದ ನೋಡ್ರಿ ಅನಾಲಿಸಿಸ್. ಇದು ಗಡಿಗೆ ಎಚ್ಚರ, 19 ಮುಖಗಳು, 7 ಅಂಗಗಳು, ಯಾವುದರ ಸಂಬಂಧ ಬಂದಿವೆ ಈಗ? ಸ್ಥೂಲ ವಸ್ತು. ಈ ಅರಿವು ಆ ಸ್ಥೂಲವಾದ ವಸ್ತುವಿಗೆ ಸೀಮಿತವಾಗಿದ್ದಾದರೆ ಜಾಗೃತ, ಜಾಗೃತ ಅವಸ್ಥೆ. ಅವನು ವಿಶ್ವ ಅನ್ಸ್ಕೊಳ್ತಾನೆ, ಅವನೇ ಸಮಷ್ಟಿಯಲ್ಲಿ ವೈಶ್ವಾನರ ಅನ್ಸ್ಕೊಳ್ತಾನೆ. ವ್ಯಷ್ಟಿಯಲ್ಲಿ ವಿಶ್ವ, ಸಮಷ್ಟಿಯಲ್ಲಿ ವೈಶ್ವ. ಸರಿಯಾ? ಏನನ್ನ ಏನ್ ಏತರ ಸಂಬಂಧದಲ್ಲಿ ಬಂದಿದ್ದ? ಸ್ಥೂಲವಾದ ಸಂಬಂಧದಲ್ಲಿ ಬಂದಿದ್ದ. ಓಕೆ, ಈ ಸಮಯದಲ್ಲಿ ಭೋಜ್ಯತ್ವ ಪ್ರಾಪ್ತಿಯಾಗಿತ್ತಲ್ಲ. ಏನ್ ಭೋಜ್ಯತ್ವ? ಐ ಆಮ್ ದಿ ಎಂಜಾಯರ್, ನಾನು ಆನಂದಿಸ್ತಾ ಇದ್ದೀನಿ, ನಾನು ಅನುಭವಿಸ್ತಾ ಇದ್ದೀನಿ. ಅನುಭವ ಅಂದ್ರೆ ಆನಂದ ಒಂದೇ ಇರ್ಬೇಕಂತೇನಿಲ್ಲ, ಎಲ್ಲಾನು ಬರ್ತಾವ. ಅದಕ್ಕೆ ಆನಂದ ಅನ್ನೋ ಶಬ್ದನ ಮೊದಲ ಪ್ರಯೋಗ ಮಾಡಿ ಚೇಂಜ್ ಮಾಡ್ಬಿಟ್ಟೆ. ಏನಂತ ಮಾಡ್ಬಿಟ್ಟದನ್ನ? ನಾನು ಅನುಭವಿಸ್ತಾ ಇದ್ದೀನಿ. ಆ ಅನುಭವದಲ್ಲಿ ಏನೇನೋ ಇದೆ. ಅವಾಗ ನಾನು ಯಾರು? ಸ್ಥೂಲ ಬುಕ್. ಸ್ಥೂಲ ಬುಕ್, ಸ್ಥೂಲವನ್ನ ಅನುಭವಿಸೋನು ನಾನು. ಕೊಡ್ರಿ, ಹೌದಲ್ಲ? ಸುವೇದ ಎಲ್ಲಿ ಕರೆಕ್ಟ್ ಸಿಗ್ನಲ್ ಬರ್ತದೋ ಅಲ್ಲಿ ಫೋನ್ ತಗೊಂಡು ಕೂತ್ಕೊಳ್ರಿ. ಮಧ್ಯ ಮಧ್ಯದಲ್ಲಿ ಕಟ್ ಕಟ್ ಆಗೋದು ನಮಗೂ ಡಿಸ್ಟರ್ಬ್ ಆಗ್ತದೆ. ಎಲ್ಲಿ ಸಿಗ್ನಲ್ ನಿಮ್ಗೆ ಗೊತ್ತಾಗ್ತದಲ್ಲ ಎಲ್ಲಿ ಸಿಗ್ನಲ್ ಕರೆಕ್ಟ್ ಆಗುತ್ತೆ ಅಂತ, ಅಲ್ಲಿ ಹೋಗಿ ಕೂತ್ಕೊಳ್ರಿ. ಹಾ, ಕೇವಲ ವಾಸನಾ ಮಾತ್ರ ಪ್ರಜ್ಞಾ ಭೋಜ್ಯ ಇದೆ ಪ್ರವಿವಿಕ್ತ. ಅದು ಅದು ಮುಂದಿನ ವಾಕ್ಯ. ಓಕೆ, ವಿಶ್ವಸ್ಯ ಸವಿಷಯತ್ವೇನ ಪ್ರಜ್ಞಾಯಾಹ ಸ್ಥೂಲಾಯಾಹ ಭೋಜ್ಯತ್ವ. ನಾನು ನನಗೆ ಅಲ್ಲಿ ಭೋಜ್ಯತ್ವ ಪ್ರಾಪ್ತಿಯಾಗಿದೆ. ಏನ್ ಭೋಜ್ಯತ್ವ ಅಂದ್ರೇನು? ಭೋಗವನ್ನ ಭೋಗಿಸುವವನಿಗೆ ಭೋಜ್ಯತ್ವ. ನನಗೆ ಭೋಜ್ಯತ್ವ ಪ್ರಾಪ್ತಿ ಆಗಿದೆ ಅಲ್ಲಿ. ನಾನು ಭೋಜ್ಯವನ್ನು ಮಾಡ್ತಾ ಇದ್ದೇನೆ, ನಾನು ಭೋಗವನ್ನು ಭೋಗಿಸ್ತಾ ಇದ್ದೇನೋ ಇಲ್ಲ ಅದು ಪ್ರಶ್ನೆ ಇಲ್ಲ. ನನಗೆ ಪ್ರಾಪ್ತ ಆಗಿಬಿಟ್ಟಿದೆ, ಏಕೆ ನನ್ನ ಭೋಗಗಳು ಲಭ್ಯ ಇವೆ. ಭೋಜ್ಯತ್ವ ಅದು ಯಾವುದು? ಈವರೆಗೆ ಈ ವಾಕ್ಯ ಹೇಳಿದ್ದವರು ಸ್ಥೂಲ. ಇನ್ನು ಸೂಕ್ಷ್ಮದಲ್ಲಿ ಅಂದ್ರೆ ಅಂತಃಪ್ರಜ್ಞೆಯಲ್ಲಿ ಏನಾಗ್ತದೆ? ಇಹ ಪುನಃ ಕೇವಲ, ಇಹ ಅಂದ್ರೆ ಸ್ವಪ್ನ, ಈ ಸ್ವಪ್ನದಲ್ಲಿ ಕೇವಲ ವಾಸನಾ ಮಾತ್ರ ಪ್ರಜ್ಞಾ ಭೋಜ್ಯ ಇತಿ ಪ್ರವಿವಿಕ್ತ ಭೋಗ ಇತಿ. ಇಲ್ಲಿ ಈ ಸ್ವಪ್ನದಲ್ಲಿ ಹಾಗಿಲ್ಲಪ್ಪ, ನೀನು ಏನ್ ಅನುಭವಿಸ್ತಾ ಇದೆ ಅಂತಂದ್ರೆ ಕೇವಲ ವಾಸನಾ ಮಾತ್ರ ಪ್ರಜ್ಞಾ. ಈ ಸ್ಥೂಲವಾದ ವಸ್ತುವಿನ ತನಕ ನಿನ್ನ ಪ್ರಜ್ಞಾ ಹೋಗೋದೇ ಇಲ್ಲ. ನಿನ್ ಪ್ರಜ್ಞೆ ಎಲ್ಲಿವರೆಗೂ ಹೋಗ್ತದೆ? ಈ ವಸ್ತುವಿನ ಭಾಸಮಾನವಾದಂತಹ ಏನು ನಮಗೆ ಅದರ ಸೂಕ್ಷ್ಮದ ವಾಸನಾ ಇದೆ, ಈ ವಸ್ತುವಿನ ವಾಸನ, ಆ ವಾಸನಾವರೆಗೂ ಮಾತ್ರ ಹೋಗ್ತದೆ ನಿನ್ ಪ್ರಜ್ಞಾ. ಈ ಶರೀರದ ಕಡೆಗೆ ಬರುವುದೇ ಇಲ್ಲದು, ಈ ಶರೀರದ ಕಡೆಗೆ ಅಂತದ ಶರೀರ ಇಲ್ಲ ಅಂತಿಲ್ಲ, ಅಲ್ಲೊಂದು ಶರೀರ ಇರ್ತದೆ. ಅಲ್ಲೊಂದು ಶರೀರ ಇದ್ದಾಗ ತಾನೇ ನೀನು ಕನಸಿನೊಳಗೆ ಋಷಿಕೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಯಾವ ಶರೀರ ತಗೊಂಡು ಹೋದಿ ಹೇಳು? ಅಲ್ಲಿ ಕಾಲಿದ್ದಿಲ್ಲ, ಅಲ್ಲಿ ಕೈ ಇದ್ದಿಲ್ಲ. ಮತ್ತೆ ಏನ್ ಹೇಳ್ತಾರೆ ಗೊತ್ತಾ? ಈ ಜಗತ್ತಿಗೆ ಈಶ್ವರನ ಒಡೆಯನಾದ್ರೆ ನಿನ್ನ ಜಗತ್ತಿಗೆ ನೀನೇ ಒಡೆಯ. ಇದಕ್ಕೆ ಈಶ್ವರ ಅವನಾಗಿದ್ದಾದ್ರೆ ಇದಕ್ಕೆ ಈಶ್ವರ ನೀನೇ. ಯಾವುದಕ್ಕೆ? ನೀನು ಕಾಣುವ ಕನಸಿಗೆ. ಕನಸಿನ ಈಶ್ವರ ಯಾರು? ಬಸ್ ಅಷ್ಟೇ. ಅದನ್ನ ಅವ ಸೃಷ್ಟಿ ಮಾಡಿದ್ರೆ ಇದನ್ನು ನಾನು ಸೃಷ್ಟಿ ಮಾಡಿದೆ. ವ್ಯತ್ಯಾಸ ಏನನ್ನು ಸೃಷ್ಟಿ ಮಾಡಿ ನಾನು ಸಿಕ್ಕಾಕೊಂಡೆ, ಅವನು ಸಿಕ್ಕಾಕೊಂಡ. ಅವನು ಸಿಕ್ಕಾಕೊಂಡಿಲ್ಲ, ಪರಮೇಶ್ವರ ಯಾರು ಸಿಕ್ಕಾಕೊತಾನೆ? ಇಹ ಪುನಃ ಅಂದ್ರೆ ಸ್ವಪ್ನೆ ಕೇವಲ ವಾಸನಾ ಮಾತ್ರ, ಇದರ ಇಂಪ್ರೆಷನ್, ಇದರ ಭಾವ, ಇದರ ಪ್ರಭಾವ, ಅದರಲ್ಲಿ ಮಾತ್ರ ನಾನು ಪ್ರಜ್ಞಾ. ಆವಾಗ ನಾ ಏನಾಗ್ತೇನೆ? ಭೋಜ್ಯ, ನಾನು ಅಲ್ಲಿ ಭೋಕ್ತನಾಗ್ತೇನೆ. ಆದ್ರೆ ಎಂತ ಭೋಕ್ತನಾಗ್ತೇನೆ? ಪ್ರವಿವಿಕ್ತ ಭೋಗ, ಅತ್ಯಂತ ಸೂಕ್ಷ್ಮ ಭೋಗದಿಂದ ಕೂಡುತ್ತೇನೆ. ನಾನು ಎಷ್ಟು ಸೂಕ್ಷ್ಮವೋ ನನ್ನ ಭೋಗವು ಅಷ್ಟು ಸೂಕ್ಷ್ಮ, ಎಷ್ಟು ಭೋಗವು ಸೂಕ್ಷ್ಮವೋ ಅಷ್ಟು ನಾನು ಸೂಕ್ಷ್ಮ. ಹೀಗಾಗಿ ನನ್ನ ಹೆಸರು ಇಲ್ಲಿ ಸೂಕ್ಷ್ಮ ಭುಕ್, ಅಲ್ಲಿ ಸ್ಥೂಲ ಭುಕ್. ಈ ಸೂಕ್ಷ್ಮ ಭುಕ್ ಅನ್ನೋ ಶಬ್ದವನ್ನ ಅವ್ರು ಏನಂತಾರೆ? ಪ್ರವಿವಿಕ್ತ ಭೋಗ. ಇನ್ನು ಉಳಿದ ವಿಷಯಗಳು ಸಮಾನಂ ಅನ್ಯತ, ಬೇರೆ ಮೇಲೆ ಹೇಗೆ ನಾವು ವಿವರಿಸಿದೆವೋ ಹಾಗೆ ಅರ್ಥ ಮಾಡ್ಕೋಬೇಕು. ಇವನ ಹೆಸರು ದ್ವಿತೀಯ ಪಾದ ತೈತಸ. ಇವನ ಹೆಸರು ಏನು? ತೈತಸ. ಎರಡನೇ ಪಾದ. ಮೂರನೇ ಪಾದಕ್ಕೆ ಹೋಗೋಣ. ಈಗ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ, ನ ಕಂಚನ ಸ್ವಪ್ನಂ ಪಶ್ಯತಿ, ಸ್ವಪ್ನಂ ಪಶ್ಯತಿ ಇಲ್ಲ. ತತ್ಸುಪ್ತೋ ನ ಕಂಚನ ಕಾಮಂ ಕಾಮಯತಿ ಕಂಚನ ಸ್ವಪ್ನ ಪಶ್ಯತಿ ಪಶ್ಯತಿ ತತ್ ಸುಪ್ತಂ ಗಾಢ ನಿದ್ರೆಯಲ್ಲಿ ಇದ್ದವನಿಗೆ, ತನಿ ನಿದ್ರೆಯಲ್ಲಿ ಇದ್ದವನಿಗೆ, ಡೀಪ್ ಸ್ಲೀಪ್ನಲ್ಲಿ ಇದ್ದವನಿಗೆ, ನ ಕಂಚನ ಕಾಮಂ ಕಾಮಯತಿ, ಅವನಲ್ಲಿ ಯಾವ ಕಾಮಗಳು ಒಳಮೂಡುವುದಿಲ್ಲ. ಇವನ್ ಸಿಂಪಲ್ ಉಪ್ಪು ಬೇಕು ಅಂತ ನನಿಸಿದ್ರು. ಯಕಶ್ಚಿತವಾದ ಉಪ್ಪರೇ ಬೇಕಪ್ಪ, ಸಪ್ಪೆ ಇಲ್ಲ, ಸಿಹಿ ಇಲ್ಲ, ಖಾರ ಇಲ್ಲ, ರುಚಿ ಇಲ್ಲ, ಬೇಕು ಅನ್ನೋದಿಲ್ಲ, ಬೇಡ ಅನ್ನೋದಿಲ್ಲ. ನ ಕಂಚನ ಕಾಮಂ ಕಾಮಯತೆ, ಹೋಗ್ಲಿ ಬಿಡಿ, ಅವುಗಳ ಸೂಕ್ಷ್ಮವಾದ ಕನಸುಗಳನ್ನ ಅದು ಕಾಣ್ತಾ ಇದ್ದಾನ. ನ ಕಂಚನ ಸ್ವಪ್ನಂ ಪಶ್ಯತಿ, ಅಂದ್ರೆ ಏನು, ಬಹಿಷ್ಪ್ರಜ್ಞನೂ ಅಲ್ಲ, ಅಂತಃಪ್ರಜ್ಞನೂ ಅಲ್ಲ. ಅವೆರಡನ್ನು ಡಿಲೀಟ್ ಮಾಡ್ಬೇಕು ನೀವೀಗ. ಅಲ್ಲಿದ್ದವನು ನಾನೇ, ಸ್ವಪ್ನದಲ್ಲಿದ್ದವನು ನಾನೇ, ಅಲ್ಲಿಂದ ಇಲ್ಲಿಗೆ ಬಂದಾಗ ಅದನ್ನು ಡಿಲೀಟ್ ಮಾಡಿದೆ. ಗೊತ್ತಾಯ್ತಾ? ಈಗ ನಿದ್ರೆಯಲ್ಲಿ ಬಂದಾಗ ಆ ಎರಡನೇದನ್ನು ಡಿಲೀಟ್ ಮಾಡ್ಬಿಟ್ಟು, ಎರಡು ಡಿಲೀಟ್ ಮಾಡ್ಬೇಕು. ಅವಾಗ ಮಾತ್ರ ನಿದ್ರೆ ನಿಜವಾದ ಆನಂದ ಏನದು ಗೊತ್ತಾಗ್ತದೆ. ಎಷ್ಟು ಎಷ್ಟು ಚಂದದ ನೋಡ್ರಿ, ಕಾಮದಲ್ಲಿ ಆನಂದ ಇಲ್ಲ, ಬಯಸುವಿಕೆಯಲ್ಲಿ ಆನಂದ ಇಲ್ಲ, ಇರುವಿಕೆಯಲ್ಲಿ ಆನಂದ ಇಲ್ಲ. ಯಾವಾಗ ನೀವು ಇರುವಿಕೆ ಅಂತೀರಿ, ಬಯಸದೇ ಇರುವಿಕೆಯಲ್ಲಿ ಆನಂದ ಇಲ್ಲ, ಇರುವಿಕೆ ಮಾತ್ರದಲ್ಲಿ ಆನಂದ ಇಲ್ಲ, ಬಯಸುವಿಕೆಯಲ್ಲಿ ಆನಂದ ಇಲ್ಲ. ಇರುವಿಕೆಯ ಆನಂದವನ್ನು ಕಳ್ಕೊಂಡು ಜನ ಯಾವ ಕಡೆ ಹೋಗ್ತಾರೆ, ಬಯಸುವ ಕೈಗಳ ಕಡೆ ಹೋಗ್ತಾರೆ, ದುಃಖವನ್ನ ಸ್ವಾಗತ ಮಾಡ್ತಾರೆ. ಅವ್ರು ಬೇಕಾದ್ದು ಆನಂದನೆ, ಆದ್ರೆ ಬಯಸುವಿಕೆಯಲ್ಲಿ ಆನಂದ ಇದೆ ಅಂತ ತಿಳ್ಕೊಳ್ತಾರೆ. ಅನುಭವಿಸೋ ದುಃಖನೇ ಚಂದಿದೆ. ಬಯಸುವಿಕೆಯಲ್ಲಿ ಆನಂದ ಇಲ್ಲ, ಇರುವಿಕೆಯಲ್ಲಿ ಆನಂದ ಇಲ್ಲ. ಇನ್ಫ್ಯಾಕ್ಟ್ ಇರುವಿಕೆಯೇ ಆನಂದ. ಮತ್ತೆ ವಿಶ್ಲೇಷಿಸಬಹುದು, ಬಯಸದೇ ಇರುವಿಕೆ, ಬಯಸದೇ ಇದ್ದ ಇರುವಿಕೆಯೇ ಆನಂದ, ಬಯಸದೇ ಇದ್ದ ಇರುವಿಕೆಯೇ ಆನಂದ. ಇವನೇನ್ ಮಾಡ್ತಾನೀಗ, ಸುಷುಪ್ತಂ ಎಚ್ಚರವೂ ಇಲ್ಲ, ಸ್ವಪ್ನವೂ ಇಲ್ಲ, ಇರುವಿಕೆ ಮಾತ್ರವಾಗಿದ್ದಾನೆ. ಸುಷುಪ್ತಂ ವಿವರಣೆಯಲ್ಲಿ ನಿಮಗೆ ಗೊತ್ತಿರಲಿ, ಆದರೂ ಅವನು ತೃತೀಯ ಪಾದ ಯಾಕೆ? ಇರುವಿಕೆ ಮಾತ್ರವಾಗಿ, ಚೆನ್ನಾಗಿ ಕೇಳಿಸ್ಕೊಡು, ಇರುವಿಕೆ ಮಾತ್ರವೇ ಆಗಿದ್ದರೆ ಅವನ ಆತ್ಮನೇ ಆಗಿಬಿಟ್ಟ. ಇನ್ನು ಮುಂದೆ ನಿಮ್ದು ನಮ್ದು ಉಪನ್ಯಾಸದ ಅವಶ್ಯಕತೆ ಏನದು? ಏನಿಲ್ಲ, ಅವನು ತಾನು ಎಚ್ಚರವೇ ಎನ್ನುವ ಎಚ್ಚರವಿಲ್ಲ, ನಿದ್ರೆಯಲ್ಲಿಲ್ಲ, ಅಜ್ಞಾನದಲ್ಲಿದ್ದಾನೆ, ಅವಿದ್ಯೆಯ ಪೊರೆಯಲ್ಲಿ ಸಿಕ್ಕಕೊಂಡಿದ್ದಾನೆ. ಅನ್ಯಥ ಅವನು ಬ್ರಹ್ಮನೇ. ಇದನ್ನೂ ಮೀರುವ ಚಿಂತನೆ ಜಿಜ್ಞಾಸವನ್ನು ತಿಳಿಸಿ ಹೇಳಿದಾಗ ಅಜ್ಞಾನವು ಹೋಗಿ ಬ್ರಹ್ಮನೇ ಉಳಿದಿರ್ತದಲ್ಲ, ಅದು ಅವಿದ್ಯಾ ಹೋಯಿತು ಅಂತರ್ಥ. ಆದರೆ ಇನ್ನೂ ನಿಮ್ಮ ಮುಕ್ತಿ ಆಗಿಲ್ಲ, ಯಾಕಂದ್ರೆ ಮೂಲ ಅವಿದ್ಯ ಅಂತ ಇನ್ನು ಬಾಕಿ ಇದೆ. ಆ ಮೂಲ ಅವಿದ್ಯೆಯನ್ನು ಬಾಕಿ ಇರೋದ್ರಿಂದ ಊಟ ತಿಂಡಿ ಎಲ್ಲ ಮಾಡ್ತೀಯ ನೀನು, ಭಿಕ್ಷಾ ಬೇಡಲಿಕ್ಕೆ ಹೋಗ್ತೀಯ. ಇದರಿಂದ ಬಿಡುಗಡೆ ಯಾವಾಗ ಅಂತಂದ್ರೆ ಆ ಮೂಲ ವಿದ್ಯೆ ಹೋಗಿ ಸತತವಾಗಿ ಇದನ್ನು ಚಿಂತನೆ ಮಾಡ್ತಾನೆ ಇರ್ಬೇಕು. ಹೀಗೆ ಮಾತಾಡುತ್ತೆ, ಈಗ ಅವ್ರದ ಪುಸ್ತಕ ಅನ್ಕೊಂಡಿರ್ತಾರೆ, ಏನು ಮಾತಾಡುತ್ತೆ. ಆಲ್ ದಿ ಚತುರ ಅಮ್ನಾಯಗಳು ಒಂದು ಕಡೆಯಾಗಿ ವಾದ ಮಾಡಿದರೆ ಇವರೊಬ್ಬರೇ ಒಂದು ಕಡೆ ವಾದ. ಮೂಲ ವಿದ್ಯೆ ನೀವು ತರದೊತ್ತು ನೀವು ವೇದಾಂತ ಕಂಪ್ಲೀಟ್ ಆಗೋದೇ ಇಲ್ಲ ಅಂತ ಇವರು. ಮೂಲ ವಿದ್ಯೆ ಅನ್ನುವಂಥದ್ದನ್ನು ಶಂಕರ ಭಗವತ್ಪಾದರು ಹೇಳೇ ಇಲ್ಲ. ಅದ ಹೆಂಗೆ ನೀವು ಶಂಕರ ಅನುಯಾಯಿಗಳಾಗ್ತೀರಿ? ಶಂಕರರು ಹೇಳಿದ್ದಾರೆ ಅಂತ ಒಂದು 20 ಗ್ರಂಥ ಬರ್ತಾರೆ. ಎಲ್ಲಿಯೂ ಮೂಲ ವಿದ್ಯೆ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿಲ್ಲ. ಇವರು ಒಂದು ಹೇಳಿಕೆಯನ್ನು ತೋರಿಸಿ ಈ ಹೇಳಿಕೆಯಲ್ಲಿ ಅವರು ಮೂಲ ವಿದ್ಯೆಯನ್ನು ಅಪ್ರತ್ಯಕ್ಷವಾಗಿ ತೋರಿಸಿದ್ದಾರೆ. ಅವಾಗ ಇತರ ಪಂಡಿತರು ಯಾವ ಮೂಲ ವಿದ್ಯೆಯನ್ನು ಅಪ್ರತ್ಯಕ್ಷವಾಗಿ ಹೇಳಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರೋ ಅದರ ಪ್ರತ್ಯಕ್ಷವಾದ ಅರ್ಥಗಳು ಹೀಗಿದೆ, ಇದಕ್ಕೆ ವಿರುದ್ಧವಾಗಿ ನೀವು ಹೇಗೆ ಅರ್ಥ ಮಾಡ್ಕೊತೀರಿ ಅಂತ ಅವರು ಪಂಡಿತರೇ ಇವರು ಪಂಡಿತರೇ ಇಬ್ಬರಿಗೂ ನಮಸ್ಕಾರ ಮಾಡಿ ನಮ್ಮ ಅಧ್ಯಯನಕ್ಕೆ ನಾವು ತೊಡಗು ಇದ್ದು ಹೋದ್ರೆ ಬರೀ ಪಾಂಡಿತ್ಯ ಪೂರ್ಣದ ಜಿಜ್ಞಾಸವೇ ಆಗಿದೆ ವಿನಃ ಮುಂದುವರಿಯೋದಿಲ್ಲ. ಇವನೇನಾಗ್ಬಿಟ್ಟ ಈಗ ಏಕೀಭೂತ, ಇವನು ಏಕೀಭೂತ. ಎಲ್ಲಿ ಏಕೀಭೂತ? ಸುಷುಪ್ತ ಸ್ಥಿತಿಯಲ್ಲಿ ಅಂದ್ರೆ ಗಾಢ ನಿದ್ರಾ ಸ್ಥಿತಿಯಲ್ಲಿ ವಿಷಯ ವಿಷಯಿ ಅನ್ನುವ ಭೇದವನ್ನು ಕಳ್ಕೊಂಡಾನೆ, ಆದ್ದರಿಂದ ಏಕೀಭೂತ. ಸ್ವಪ್ನದಲ್ಲಿ ವಿಷಯ ವಿಷಯಿ ಭೇದ ಇರ್ತದೆ, ಜಾಗೃತದಲ್ಲಿ ವಿಷಯ ವಿಷಯಿ ಭೇದ ಇರ್ತದೆ, ಆದ ಕಾರಣದಲ್ಲಿ ಏಕೀಭೂತ. ನೀವು ಒಳ್ಳೆ ಮುಳ್ಳಿ ವಿಚಾರ ಮಾಡಿದ್ದಾದರೆ ವಿಷಯ ಇಲ್ಲ, ಆತ್ಮನಲ್ಲಿಯೂ ವಿಷಯ ಇಲ್ಲ. ಗುಣಗಳಿಲ್ಲ ಆತ್ಮನಲ್ಲಿಯೂ, ಗುಣಗಳಿಲ್ಲ. ಗಾಢ ನಿದ್ರೆಯಲ್ಲಿ ಇನ್ನು ಯಾವ ಭಾವಗಳು, ವೃತ್ತಿಗಳು, ಅನಿಸಿಕೆಗಳು, ಕಾಮಗಳು ಇಲ್ಲ, ಆತ್ಮನಲ್ಲಿ ಯಾವುದಿಲ್ಲ. ಆತ್ಮನ ಪ್ರಜ್ಞಾನ ಘನ ಏವ ಬ್ರಾಕೆಟ್ ಒಳಗೆ ತಾನು ಯಾರು ಎನ್ನುವುದು ಅವನಿಗೆ ಗೊತ್ತಿಲ್ಲ. ಅದನ್ನು ಅದೊಂದನ್ನು ಟ್ರಾನ್ಸ್ಲೇಷನ್ ತಕ್ಷಣ ಆಗ್ಬೇಕು. ಯಾವಾಗ ಯಾವಾಗ ಈ ತರ ಸ್ಟೇಟ್ಮೆಂಟ್ ಬರ್ತಾರೆ, ನೀವು ಇಲ್ಲಿ ಟ್ರಾನ್ಸ್ಲೇಷನ್ ಆ ಥರ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ನಿದ್ರೆಯಲ್ಲಿರುವಂತ ನಾನೇ ಆತ್ಮ. ಅದಕ್ಕೆ ನಾನು ಹೇಳಿದ ಕಂಪೇರ್, ಅಲ್ಲಿ ಕಾಮ ಇಲ್ಲ, ಇಲ್ಲಿ ಕಾಮ ಇಲ್ಲ, ಅಲ್ಲಿ ವಿಷಯ ಇಲ್ಲ, ಇಲ್ಲಿ ವಿಷಯ ಇಲ್ಲ, ಅಲ್ಲಿ ವಿಷಯೀ ಇಲ್ಲ, ಇಲ್ಲಿಯೂ ವಿಷಯೀ ಇಲ್ಲ. ಇಲ್ಲಿ ಅಂದ್ರೆ ಆತ್ಮನಲ್ಲ. ದೇರ್ಫೋರ್ ಆತ್ಮ ಇಸ್ ಈಕ್ವಲ್ ಟು ಸುಷುಪ್ತ, ಸುಷುಪ್ತ ಇಸ್ ಈಕ್ವಲ್ ಟು ಆತ್ಮ. ಅದು ಒಂದು ಸ್ಥಿತಿ. ಯಾಕೆ ಆ ಸ್ಥಿತಿ ಕ್ವಾಲಿಫೈ ಮಾಡಿದ, ಅದು ಸ್ಥಿತಿ ಅಂತ ಯಾಕೆ ಕ್ವಾಲಿಫೈ ಮಾಡಬೇಕು ಅಂದ್ರೆ, ಸ್ವರೂಪದ ಅಜ್ಞಾನ ಇನ್ನು ಹಾಗೆ ಇದೆ. ಅಜ್ಞಾನ ನಿವೃತ್ತಿ ಆಗಿಲ್ಲ. ಇಲ್ಲದೆ ಹೋದ್ರೆ ತೃತೀಯ ಪಾದ, ಚತುರ್ಥ ಪಾದ, ತುರಿಯ ಅಂತ ಕರೆಯುವ ಅವಶ್ಯಕತೆ ಇಲ್ಲಿತ್ತು. ಒಂದು ವೇಳೆ ಸುಷುಪ್ತನೇ ಪ್ರಜ್ಞಾನ ಘನನಾಗಿದ್ದರೆ, ಸುಷುಪ್ತನೇ ಅರಿವಿನ ಸ್ವರೂಪನಾಗಿದ್ದರೆ, ಸುಷುಪ್ತನೇ ಬ್ರಹ್ಮ ಸಾಕ್ಷಾತ್ ಬ್ರಹ್ಮನಾಗಿದ್ದರೆ, ಅವನಿಗೆ ತೃತೀಯ ಅಂತ ಕರೆಯುವ ಅವಶ್ಯಕತೆ ಇದ್ದಿದ್ದಿಲ್ಲ. ತೃತೀಯ ಅಂತ ಯಾವಾಗ ಕರೀತಾರೆ ಅಂತಂದ್ರೆ, ಆ ತೃತೀಯನಿಗೆ ಇತರ ಸಲಕರಣೆಗಳು ಇರ್ತಾವೆ. ಏ ಯಾವ ಸಲಕರಣೆ ಇಲ್ಲಲ್ಲ ಸ್ವಾಮಿ, ಅಜ್ಞಾನ ಅನ್ನೋದು ಅವಿದ್ಯಾ ಅನ್ನೋದೊಂದಿದೆ. ಅವನು ಅವಿದ್ಯಾಸಹಿತವಾಗೇ ಇದ್ದಾನೆ, ಏನು ಆನಂದವಾಗಿದ್ದಾನೆ. ಅದಕ್ಕೆ ಯಾರಿಗೆ ಏನೂ ಗೊತ್ತಿಲ್ಲ ಅವರು ಆನಂದವಾಗಿರ್ತಾರೆ. ಯಾರಿಗೆಲ್ಲ ಗೊತ್ತಿದೆ ಅವರು ಆನಂದವಾಗಿರ್ತಾರೆ. ನಾವು ನೀವು ಅಲ್ಪ ಸ್ವಲ್ಪ ಗೊತ್ತಿದ್ದವ್ರು ಏನಂತೀವಿ, ಯಾವಾಗಲೂ ಅನುಭವಿಸ್ತೀವಿ. ಪ್ರಜ್ಞಾನಗನೈವ ಆನಂದಮಯ ಹಾಗಿ. ಎಲ್ರಿ ಶ್ಲೋಕ ಆಗಿದೆ, ನಾ ಇನ್ನು ಶ್ಲೋಕ ಹೋಗಿದ್ದೇನೆ, ಮಕ್ಕಳು ಹೋಗಿದ್ದೇನ, ನಮ್ಮ ಭಾಷೆ ಹೋಗಿಲ್ಲ. ಆನಂದಮಯ ಹಾಗಿ ಆನಂದಮಯ ಹಾಗಿ ಕೆಲವು ಸಲ ನಮ್ ಸಲ ನಾನೇ ಹೇಳ್ಕೊಂಡಿರ್ತೇನೆ ಅಷ್ಟೇ. ಈ ಪ್ರಜ್ಞಾಘನ ಪ್ರಜ್ಞಾನ ಘನ ಅಂತ ಏನಿದ್ದಾನೋ, ಅವಿದ್ಯಸ್ಥನಾದ ಪ್ರಜ್ಞಾನ ಘನ ಅಂತ ಏನಿದ್ದಾನೋ, ಇವನು ಆನಂದಮಯನಾಗಿರ್ತಾನೆ. ಈಗ ಯಾವ ಕಾಮಗಳು ಇಲ್ಲ, ಯಾವ ಪ್ರವೃತ್ತಿಗಳು ಇಲ್ಲ, ಆನಂದಮಯನಾಗಿರ್ತಾನೆ. ಆ ಆನಂದದ ಕಡೆಗೆ ಇವನು ಹೆಚ್ಚು ಗಮನವನ್ನು ಹೊಂದಿದ್ದರಿಂದಾಗಿ ಆನಂದ ಭುಕ ಚೇತೋಮುಖ, ಇವನು ಆ ಆನಂದದ ಕಡೆಗೆ ಹೆಚ್ಚಿಗೆ ಗಮನ ಇಟ್ಟಿರ್ತಾನೆ. ಯಾವ ಆನಂದದ ಕಡೆಗೆ, ಅವಿದ್ಯಾಸಹಿತವಾದ ಆನಂದದ ಕಡೆಗೆ ಮಾತ್ರ ಇವನು ಲಕ್ಷ ಜಾಸ್ತಿ ಇರ್ತದೆ. ಆದ್ರಿಂದ ಇವನು ಏನಾಗ್ತಾನೆ, ಚೇತೋಮುಖ ಆನಂದ ಭುಕ ಚೇತೋಮುಖ ಪ್ರಾಜ್ಞ ಐಡೆಂಟಿಫೈಡ್ ಅವೇರ್ನೆಸ್. ಪ್ರಾಜ್ಞ ಅಂದ್ರೆ ಯಾರು, ಐಡೆಂಟಿಫೈಡ್ ಅಭಿಮಾನಿತನಾದಂತಹ ಎಚ್ಚರ ಅರಿವು, ಅಭಿಮಾನಿತನಾದ ಅರಿವು, ಅಭಿಮಾನಿತವಾದ ಅರಿವು. ಅಭಿಮಾನಿತವಾದ ಅರಿವು ಅಂದ್ರೇನು, ಯಾವಾಗಲ ಅದು ಯಾವಾಗಲೂ ಕೂತ್ಕೊಂಡಿದ್ದಾನೆ, ಅಜ್ಞಾನದಲ್ಲಿ ಅಭಿಮಾನಿತನಾದಂತಹ ಅರಿವು. ಇವನು ಮೂರನೆಯ ಪಾದ ಎಂದು ಅನಿಸಿಕೊಂಡಿದೆ. ತೃತೀಯ ಪಾದ ಭಾಷ್ಯ 15. ದರ್ಶನ ದರ್ಶನ ಅದರ್ಶನ ಅದರ್ಶನ ಮೃತ್ಯ ಮೃತ್ಯೋ ದರ್ಶನ ಅದರ್ಶನ ಮೃತ್ಯೋ ದರ್ಶನ ಅದರ್ಶನ ಮೃತ್ಯೋ ತತ್ವ ಅಪ್ರತಿಬೋಧ ಲಕ್ಷಣಸ್ಯ ಅಪ್ರತಿಬೋಧ ಲಕ್ಷಣಸ್ಯ ಸ್ವಾಪಸ್ಯ ಸ್ವಾಪಸ್ಯ ತುಲ್ಯತ್ವಾತ್ ತುಲ್ಯತ್ವಾತ್ ಸುಷುಪ್ತ ಗ್ರಹಣಾರ್ಥಂ ಸುಷುಪ್ತ ಗ್ರಹಣಾರ್ಥಂ ಯತ್ರ ಯತ್ರ ಸುಪ್ತಃ ಸುಪ್ತಃ ಇತ್ಯಾದಿ ವಿಶೇಷಣಂ ಇತ್ಯಾದಿ ವಿಶೇಷಣಂ. ದರ್ಶನ ವೃತ್ತಿ ಅದರ್ಶನ ವೃತ್ತಿಯೋ ನೋಡುವುದು ಅದರ್ಶನ ನೋಡುವುದಲ್ಲ ನೋಡದೇ ಇರುವುದು, ಇವು ವೃತ್ತಿಗಳು. ಹೇಗಿರ್ತವೆ ವ್ಯವಹಾರದಲ್ಲಿ? ನಾನು ನೋಡ್ತೀನಿ, ನಾನು ನೋಡ್ತಾ ಇಲ್ಲ, ನೋಡುವುದು ನೋಡದೇ ಇರುವುದು, ಇವು ವೃತ್ತಿಗಳು. ಈ ಎರಡೂ ವೃತ್ತಿಗಳಲ್ಲಿ ಈ ಎರಡೂ ವೃತ್ತಿಗಳು ನಿದ್ರಸ್ಥನಲ್ಲಿ ಇರೋದಿಲ್ಲ. ಯಾಕಿರುವುದಿಲ್ಲ? ಏಕೆಂದರೆ ತತ್ವ ಅಪ್ರತಿಬೋಧ ಲಕ್ಷಣಸ್ಯ ಅಂದ್ರೆ ಸ್ವರೂಪದ ಅಜ್ಞಾನಿಯು ಆಗಿದ್ದರಿಂದ, ಇವನಲ್ಲಿ ಅಜ್ಞಾನವು ಅಲ್ಲಿ ಇರುವುದರಿಂದ ಇವನ್ ಏನ್ ಮಾಡ್ತಾನೆ ಶಂಕರ, ಇಟ್ ಈಸ್ ನಾಟ್ ಹೊಡೆನಸಿಪುರ ಸ್ವಾಮೀಜಿ, ಸ್ಟೇಟ್ಮೆಂಟ್ ಆಫ್ ಶಂಕರ. ಹೀಗಾಗಿ ಅವಿದ್ಯೆ ತಂದಿದ್ದಾರಲ್ಲಿ, ಅವ್ರ ಮೂಲ ವಿದ್ಯಾ ಪುಸ್ತಕಕ್ಕೆ ಹೋಗಿದ್ರೆ ಅಲ್ಲಿ ಆನಂದ ಮಾತ್ರ ಇದೆ ಅಂತ ಹೇಳ್ತಾರೆ, ಅದೇ ಆತ್ಮಾನಂದ. ತತ್ವ ಅಪ್ರತಿಬೋಧ ಲಕ್ಷಣಸ್ಯ ಸ್ವಾಪಸ್ಯ ತುಲ್ಯತ್ವ. ಅಲ್ಲಿ ಸ್ವಪ್ನ ಅಪ್ರತಿಬೋಧ ಅಂದ್ರೇನು? ಸ್ವರೂಪದ ಎಚ್ಚರವು ಇಲ್ಲದೆ ಇದ್ದರಿಂದಾಗಿ, ಆತ್ಮಜ್ಞಾನವು ಇಲ್ಲದೆ ಇರುವುದರಿಂದ ಅದು ನಿದ್ರಾ ಅನಿಸಿಕೊಳ್ಳುತ್ತದೆ. ಸುಷುಪ್ತ ಗ್ರಹಣಾರ್ಥಂ ಯತ್ರ ಸುಪ್ತ ಇತ್ಯಾದಿ ವಿಶೇಷಣ, ಅದಕ್ಕೆ ನಿದ್ರಾ ಸ್ಥಿತಿ ಅಂತ ಹೇಳಲಾಗ್ತದೆ. ಅದನ್ನು ವಿವರಿಸ್ತಾ ಇದ್ದಾರೆ. ನಿದ್ರಾ ಸ್ಥಿತಿ ಅಂದ್ರೆ ಏನು? ಇದಪ್ಪ ನಿದ್ರಾ ಏನದು? ಸ್ವರೂಪದ ಎಚ್ಚರ ಇಲ್ಲ, ಹೊರಗಿನ ವಿಷಯದಲ್ಲಿ ದರ್ಶನ ಅದರ್ಶನಗಳಿಲ್ಲ, ತಿಳಿದೆ ತಿಳಿಲಿಲ್ಲ, ತಿಳಿಬೇಕು ನೋಡಿದೆ ನೋಡಿಲ್ಲ ನೋಡ್ಬೇಕು, ಇವ್ಯಾವೂ ಇಲ್ಲ. ಮತ್ತು ತನ್ನ ಸ್ವರೂಪದ ಎಚ್ಚರವೂ ಇಲ್ಲ. ತತ್ವ ಅಪ್ರತಿಬೋಧ ಲಕ್ಷಣ, ಇವು ಎರಡು ಕಾರಣದಿಂದಾಗಿ ಇವನು ಗಾಢ ನಿದ್ರೆ ಅಂತ ಈ ಕ್ಷೇತ್ರವನ್ನು ಏನಂತ ಕರೀತಾರೆ? ಗಾಢ ನಿದ್ರ ಅಂತ ಕರೀತಾರೆ. ಇತ್ಯಾದಿ ವಿಶೇಷಣ. ಅಥವಾ ಅಥವಾ ತ್ರಿಷು ಅಪಿ ಸ್ಥಾನೇಶು ಸ್ಥಾನೇಶು ತತ್ವ ಅಪ್ರತಿಬೋಧ ಲಕ್ಷಣ ಅಪ್ರತಿಬೋಧ ಲಕ್ಷಣ ಸ್ವಾಪ ಅವಿಶಿಷ್ಟ ಅವಿಶಿಷ್ಟ ಪೂರ್ವಾಭ್ಯಾಂ ವಿಭಜತೆ. ತತ್ವ ಅಪ್ರತಿಬೋಧ ಲಕ್ಷಣ ಅದನ್ನ ಸ್ವಲ್ಪ ವಿವರಿಸ್ತಾರೆ. ತ್ರಿಷು ಅಪಿ ಸ್ಥಾನೇಶು, ಮೂರು ಸ್ಥಾನಗಳು ಯಾವ ಹೇಳ್ರಿ? ವೆರಿ ಗುಡ್. ಮೂರು ಸ್ಥಾನ ಮತ್ತೆ ದಿಲ್ಲಿ ಮುಂಬೈ ಬೇರೆ ಬೇರೆ ಸ್ಥಾನ ಹೆಸರು ಮೂರು ಸ್ಥಾನ. ಜಾಗೃತ ಸ್ವಪ್ನ ಮತ್ತು ಸುಷುಪ್ತಿ. ತ್ರಿಷು ಅಪಿ ಸ್ಥಾನೇಶು ತತ್ವ ಅಪ್ರತಿಬೋಧ ಲಕ್ಷಣ. ಈಗ ನಾನು ನಿಮಗೆ ಹೇಳ್ತೀನಿ, ಗಾಢ ನಿದ್ರೆಯಲ್ಲಿ ಮಾತ್ರ ನಾ ಸ್ವರೂಪದ ಅಜ್ಞಾನಿಯು, ಏನ್ ಜಾಗೃತ ಸ್ವಪ್ನದಲ್ಲಿಯೂ ಸ್ವರೂಪದ ಅಜ್ಞಾನ ಹೌದಲ್ಲ? ಅದನ್ನು ಅವ್ರು ಹೇಳ್ತಾರೆ, ಅಥ ತ್ರಿಷು ಅಪಿ ಸ್ಥಾನು ತತ್ವ ಅಪ್ರತಿಭೂತ ಲಕ್ಷಣ ಸ್ವಾಪ ಅವಿಶಿಷ್ಟ. ಅಲ್ಲೇನಾಗ್ತದೆ, ಜಾಗೃತದಲ್ಲಿ ಸ್ವರೂಪದ ಎಚ್ಚರಂತೂ ಇಲ್ಲ, ಆದರೆ ಸ್ಥೂಲ ಪ್ರಪಂಚದ ಎಚ್ಚರ. ಸ್ವಪ್ನದಲ್ಲಿ ಸ್ವರೂಪದ ಎಚ್ಚರ ಇಲ್ಲ, ಆದರೆ ಸೂಕ್ಷ್ಮ ಪ್ರಪಂಚದ ಎಚ್ಚರ. ಇವೆರಡೂ ಜಗತ್ತು, ಇವೆರಡೂ ಪ್ರಪಂಚಗಳು, ಇವೆರಡೂ ಕ್ಷೇತ್ರಗಳು ಗಾಢನಿದ್ರೆಯಲ್ಲಿಲ್ಲ, ಅಪ್ರತ್ಯಕ್ಷವಾಗಿ ನೀವು ಒಪ್ಪಿಕೊಂಡಂತಾಯಿತು. ಏನು ಉಳಿತಾಗಿದ್ರೆ ಸ್ವರೂಪದ ಅಜ್ಞಾನ ಪ್ಲಸ್ ಸ್ಥೂಲ ಭೋಗ ಜಾಗೃತ. ಸ್ವರೂಪದ ಅಜ್ಞಾನ ಪ್ಲಸ್ ಸೂಕ್ಷ್ಮ ಭೋಗ ಸ್ವಪ್ನ. ಸ್ವರೂಪದ ಅಜ್ಞಾನ ಅವು ಎರಡೂ ಇಲ್ಲ, ಏನು ಉಳಿತು? ಸ್ವರೂಪದ ಅಜ್ಞಾನ. ಸ್ವರೂಪ ಉಳಿದಿಲ್ಲ, ಸೂಕ್ಷ್ಮ ಜನರಿಗೂ ಅರ್ಥ ಆಗೋದಿಲ್ಲ. ಹೀಗಾಗಿ ಅವರು ಹಿಂಗೆ ಮಾತಾಡ್ತಾರೆ, ಎಲ್ಲ ಒಂದೇ ತರ ಮಾತಾಡ್ಬೇಕು. ಎಲ್ಲರೂ ಮಾತಾಡೋದು ಒಂದೇ ಅಲ್ವೇ? ಎಲ್ಲರೂ ಪರಮಾತ್ಮನ ಕಡೆಗೆ ಹೋಗ್ಬೇಕು ಅಂತಾನೆ ಮಾತಾಡ್ತಾರಲ್ವೆ, ಏನ್ ತಪ್ಪಿದೆ? ಎಲ್ಲರೂ ಒಂದೇ ತರ ಇದ್ರೆ ಎಲ್ಲ ಒಂದೇ ತರ ಅಲ್ಲ ರೀ, ಎಲ್ಲ ಒಂದೇ ತರ ಅಲ್ಲ, ಬಹಳ ಸೂಕ್ಷ್ಮ ಇದೆ. ಈ ವಿಶ್ಲೇಷಣೆ ನೋಡ್ರಿ ಎಷ್ಟು ಇದೆ. ಸ್ವರೂಪದ ಜ್ಞಾನ ಪ್ಲಸ್ ಭೋಗ ವಸ್ತು ಇದು ಜಾಗೃತ ಅನ್ಸ್ಕೊಂಡಿತ್ತು. ಸ್ವರೂಪದ ಜ್ಞಾನ ಪ್ಲಸ್ ಸೂಕ್ಷ್ಮ ಭೋಗ ಇದು ಸ್ವಪ್ನ ಅನ್ಸ್ಕೊಂಡಿತ್ತು. ಅವು ಎರಡೂ ಇಲ್ಲದೆ ಇದ್ದಂತ ಸ್ಥಿತಿ ಏನು ಉಳಿತು? ಮೂರಿತ್ತು, ಮೂರು ಎರಡು ಹೋಯ್ತು, ಈಗ ಒಂದು ಉಳಿತು. ಏನು ಉಳಿತು? ಅದು ಸುಷುಪ್ತಿ ಅನ್ಸ್ಕೊಳ್ತದೆ. ಇರೋದು ಮತ್ತೆ ಎಂಥ ಪಾಂಡಿತ್ಯ ತರ್ತಾರೋ ನಮಗೂ ಅರ್ಥ ಆಗುದಿಲ್ಲ. ಇಷ್ಟು ಸ್ಪಷ್ಟ ಆಗಿದ್ರು ಮತ್ತಂತಂದ್ರಲ್ಲ, ಅಂದ್ರೆ ಅದು ಎಂಥ ಪಾಂಡಿತ್ಯ ಇರ್ಬೋದು ಅದು ನಮಗಂತೂ ಗೊತ್ತಾಗುತ್ತೆ. ಅದಕ್ಕೆ ಸುಮ್ಮನೆ ಈ ಪಂಡಿತರಿಗೂ ಆ ಪಂಡಿತರಿಗೂ ನಮಸ್ಕಾರ ಮಾಡಿಬಿಟ್ಟು ನಮಗೆ ಎಷ್ಟು ತಿಳಿದು ಅಷ್ಟು ತಿಳ್ಕೊಂಡು ಆನಂದವಾಗಿದ್ರು. ವಿಶ್ವಪಿ ಸ್ಥಾನು ತತ್ವ ಅಪ್ರತಿಭೂತ ಲಕ್ಷಣ ಸ್ವಾಪ ಅವಶಿಷ್ಟ ಇತಿ ಪೂರ್ವಾಭ್ಯಾಂ ಸುಷುಪ್ತಂ ವಿಭಜತೆ. ಪೂರ್ವಾಭ್ಯಾಂ ಸುಷುಪ್ತಂ ವಿಭಜತೆ, ಆ ಮೊದಲಿನ ಎರಡಕ್ಕಿಂತ ಸುಷುಪ್ತಿ ಅನ್ನುವಂಥದ್ದನ್ನು ಬೇರೆ ಅಂತೇಳಿ ವಿಭಾಗ ಮಾಡಿ ಇಡಲಾಗಿದೆ. ಓಕೆ, ನೆಕ್ಸ್ಟ್ ನೋಡ್ಕೊಡ್ರಿ. ಯತ್ರ ಯಸ್ಮಿನ್ ಸ್ಥಾನೇ ಯಸ್ಮಿನ್ ಸ್ಥಾನೇ ಕಾಲೇವಾ ಕಾಲೇವಾ ಸುಪ್ತಃ ಸುಪ್ತಃ ನ ಕಂಚನ ಕಾಮಂ ಕಾಮಯತೇ ನ ಕಂಚನ ಕಾಮಂ ಕಾಮಯತೇ ನ ಕಂಚನ ಸ್ವಪ್ನಂ ಪಶ್ಯತಿ ನ ಕಂಚನ ಸ್ವಪ್ನಂ ಪಶ್ಯತಿ ನ ಹಿ ಸುಷುಪ್ತಿ ನ ಹಿ ಸುಷುಪ್ತಿ ಪೂರ್ವಯೋಹೋ ಇವ ಪೂರ್ವಯೋಹೋ ಇವ ಅನ್ಯತಾ ಗ್ರಹಣ ಲಕ್ಷಣಂ ಅನ್ಯತಾ ಗ್ರಹಣ ಲಕ್ಷಣಂ ಸ್ವಪ್ನ ದರ್ಶನಂ ಸ್ವಪ್ನ ದರ್ಶನಂ ಕಾಮಃ ವಾ ಕಾಮಃ ವಾ ಕಶ್ಚನ ವಿದ್ಯತೆ ಕಶ್ಚನ ವಿದ್ಯತೆ. ಮೊದಲನೆಯ ಎರಡೂ ಕ್ಷೇತ್ರಗಳಿಂದ ಬೇರ್ಪಡಿಸಿಕೊಂಡು ಇದನ್ನು ಸುಷುಪ್ತ ಅಂತೇಳಿ ಮತ್ತೊಂದು ಸ್ಥಾನವನ್ನು ಕ್ರಿಯೇಟ್ ಮಾಡಿದ್ಯಾಕೆ, ವಿಭಾಗ ಮಾಡಿದ್ಯಾಕೆ ಅಂತಂದ್ರೆ ಇಲ್ಲಿ ಅವು ಯಾವೂ ಇಲ್ಲ. ಆದ್ರಿಂದ ಶ್ರುತಿ ಈ ಮಾತನ್ನು ಹೇಳ್ತದೆ, ಯತ್ರ ಯಸ್ಮಿನ್ ಸ್ಥಾನೇ ಯಾವ ಕ್ಷೇತ್ರದಲ್ಲಿ ಕಾಲೇ ಕಾಲ ಇಲ್ಲ, ಸುಪ್ತ ನ ಕಂಚನ ಕಾಮಂ ಕಾಮಯತೆ ಅಲ್ಲಿ ಯಾವ ರೀತಿಯಾದಂತಹ ಬಯಕೆಗಳಿಲ್ಲ. ಸ್ಥಾನೇ ಸ್ಥಾನೇ ಯಸ್ಮಿನ್ ಸ್ಥಾನೇ ಅದರ ಅರ್ಥ ಕಾಲೆ, ಯಸ್ಮಿನ್ ಕಾಲೆ ಅಂತ ಅರ್ಥ. ಸ್ಥಾನೇ ಇಸ್ ಈಕ್ವಲ್ ಟು ಕಾಲೆ. ಯಸ್ಮಿನ್ ಸ್ಥಾನೇ ಕಾಲೇವಾ ಸುಪ್ತ ನ ಕಂಚನ ಕಾಮಂ ಕಾಮಯತೆ, ನಿದ್ರಸ್ಥನಾದವನು ಯಾವ ಬಯಕೆಗಳನ್ನು ಕೂಡ ಅಲ್ಲಿ ಅವನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ನ ಕಂಚನ ಸ್ವಪ್ನ ಪಶ್ಯತಿ, ಯಾವುದೇ ಸ್ವಪ್ನ ಲೋಕವನ್ನು ಅವನು ಅನುಭವಿಸೋದಿಲ್ಲ. ಮತ್ತೇನಾಗಿದೆ ಅಲ್ಲಿ, ಇದಿಷ್ಟೇ ಅಲ್ಲ, ಸುಷುಪ್ತೇ ಪೂರ್ವಯೋಹೋ ಇವ ಮೊದಲು ಇದ್ದಂತಹ ಅನ್ಯತಾ ಗ್ರಹಣ ಲಕ್ಷಣ ತಿಳಿಯೋದು, ತಪ್ಪಾಗಿ ತಿಳಿಯೋದು ಅನ್ನೋದು ಇಲ್ಲ. ಅನ್ಯತಾ ಗ್ರಹಣ ಅಂದ್ರೆ ತಪ್ಪಾಗಿ ತಿಳ್ಕೊಬಹುದು, ಹಗ್ಗವನ್ನ ಹಾವನ್ನಾಗಿ ತಿಳ್ಕೊಬಹುದು, ಇದೇ ನೋಡ್ರಲ್ಲಿ ಸ್ಥಾನೋ ಪುರುಷ ಇದ್ದದ್ ಬಿಟ್ಟು ಇಲ್ಲದನ್ನ ಭ್ರಮಿಸೋದು ಕಾರ್ಯದ್ರೋಗಿ ಎಲ್ಲ ಅವನ. ಅದಕ್ಕೆ ಆತ್ಮ ಅಂತ ಹೇಳೋದು ನಾವು, ಆತ್ಮ ಅಲ್ಲ, ಅದೇನದು ಸ್ವರೂಪದ ಜ್ಞಾನ. ಬಸ್ ಇತನಿಸಿ ಬಾತೆ, ಯಾವ ಅಲ್ಲಿ ಇರೋದಿಲ್ಲ, ಕಾಮಗಳು ಇರೋದಿಲ್ಲ, ಅನ್ಯಥಾ ಗ್ರಹಣಗಳು ಇರೋದಿಲ್ಲ. ಅನ್ಯಥಾ ಗ್ರಹಣ ಅಂದ್ರೆ ತಪ್ಪು ತಿರುವ ಕೆಲವು ಆರೋಪ ಮಾಡುವಂತ ಚಟ, ಇದ್ದದ್ದು ಬಿಟ್ಟು ಇಲ್ಲದನ್ನು ಭ್ರಮಿಸೋ ಚಟ, ಯಾವುದಿಲ್ಲ ನೋಡ್ರಿ ಗಾಳಿ ನಿದ್ರೋ. ಇವತ್ತಿನವರೆಗೂ ಗಾಢ ನಿದ್ರೆಯಲ್ಲಿ ಯಾರಿಗಾದರೂ ರಜ್ಜು ಸ್ವಲ್ಪ ಕಂಡಿದೆಯಾ? ಕಂಡದಂದ್ರೆ ಗಾಢ ನಿದ್ರೆ ಕಾಣಬೇಕು. ಎಚ್ಚರದಲ್ಲಿ ಸರ್ಪ ರಜ್ಜು ಕಂಡದು, ಸರ್ಪವನ್ನೇ ರಜ್ಜು ಅಂತ ಭ್ರಮಿಸಿದವರು ಇದ್ದ. ಕೃಷ್ಣಾತೀರದ ಹಾವು ಅಂತ, ಕೃಷ್ಣಾತೀರದ ಹಾವು, ಕೃಷ್ಣಾ ನದಿ ದಡದ ಮೇಲೆ ನೀರು ತುಂಬಿಕೊಳ್ಳಿಕ್ ಹೋಗ್ತಿದ್ರೆ ಹೆಂಗಿಸಿಲ್ಲ, ಒಂದು ಹಾವು ಭಾರಿ ತೊಂದರೆ ಮಾಡ್ತಿರ್ತೆ ಅವರು. ಎಷ್ಟು ಜನ ಸತ್ತು ಕಚ್ಚಿಸ್ಕೊಂಡು ಅವಾಗ ಆ ಹಾವನ್ನ ಎಲ್ಲರೂ ಹೊಡೆಯೋ ಪ್ರಯತ್ನ ಮಾಡ್ತಿದ್ರು. ಒಬ್ಬ ತಪಸ್ವಿ ಬರ್ತಾನೆ, ಅವನ ಪಾದಕ್ಕೆ ಬಿದ್ದು ಹೇಳಿ ತಿಳ್ಕೊಡ್ತಾರೆ, ಜನ ನನ್ನನ್ನು ಹಂಗೆ ಮಾಡ್ತಾರೆ, ಜನ ನನ್ನನ್ನು ಹಿಂಗೆ ಮಾಡ್ತಾರೆ. ಅದಕ್ಕೆ ಅಂತಾನೆ, ಒಂದು ಕೆಲಸ ಮಾಡಿ, ನೀನೇನು ಅಂತಂದ್ರೆ ಯಾರಿಗೂ ಹಿಂಸೆ ಮಾಡಬೇಡ, ಯಾರಿಗೂ ತೊಂದರೆ ಕೊಡಬೇಡ, ನಿನ್ನ ಪಾಡಿನ ಏನು ಇದನ್ನ ನೀ ಪಾಲಿಸು, ಇದರ ಸುಖ ಇರ್ತದೆ. ಆಯ್ತು ಗುರುಗಳ, ಅವತ್ತಿನಿಂದ ಯಾರಿಗೂ ಹಿಂಸೆ ಮಾಡಿಲ್ಲ, ಜನಾನು ಅದ್ರ ಜೊತೆ ಆಟ ಆಡಲಿಕ್ಕೆ ಮಾಡ. ಎಷ್ಟು ಮಟ್ಟಿ ಆಟ ಆಡಿದ್ರು ಅಂತಂದ್ರೆ, ಮಕ್ಕಳು ಬರೋದು ಎರಡು ಕಡೆಗೂ ಹಿಡ್ಕೊಂಬೋದು, ಅದು ಹಿಂಗ ಹಿಂಗ ಕಚ್ಚಬೇಡ, ಕಡಿಬೇಡ, ಹಿಂಸೆ ಮಾಡಬೇಡ, ಹಳ್ಳಿ ಕತ್ಬಿಡ್ತು. ಹಾಗೆ ಹೋಗ್ಬೇಕಂತ ಹೆಣ್ಮಗಳು ಸಿಂಬಿ ಮರ್ತ್ಕೊಂಡು ಇದನ್ನ ತಗೊಂಡು ಸಿಂಬಿ ಮಾಡಿ ಮೇಲೆ ಕೊಡಕ್ಕೆ ಹೋಗ್ಬಿಡ್ತದೆ. ಪಾಪದ್ದು ಬಹಳ ಬೇಜಾರಾಗುತ್ತೆ. ಆತ ಇತ್ತು ಗುರುಗಳು ಬಂದ್ರು, ಯಾಕಪ್ಪ ಯಾಕೆ ಅಳ್ತಾ ಇದೆಯಾ? ನೋಡಿ ಗುರುಗಳನ್ನ ಅನಿಸ್ತಿತ್ತು, ನಿಮ್ಮ ಮಾತು ಮೀರಬಾರ್ದು ಅಂತ ನಡ್ಕೊಂಡೆ, ಯಾರಿಗೂ ಹಿಂಸೆ ಮಾಡಬಾರ್ದು. ಗುರುಗಳು ಹೇಳ್ತಾರೆ, ನಿನಗೆ ಕಚ್ಚಬೇಡ ಅಂತಂದ್ರೆ ನೀವಿನಃ ನೀ ಹೆದರಿಸಬೇಡ, ಬುಸ್ ಅನ್ಬೇಡ ಅಂತ ಹೇಳಿಲ್ಲ ನಿಮ್ಗೆ, ಬುಸ್ ಮಾಡಿ. ಎಚ್ಚರದಲ್ಲಿ ಹಾವನ್ನ ನಾವು ಹಗ್ಗ ಅಂತ ತಗೋಬಹುದು, ಹಗ್ಗವನ್ನ ಹಾವು ಅಂತ ತಗೋಬಹುದು, ಅನ್ಯಥಾ ಲಕ್ಷಣಗಳನ್ನ ಆರೋಪಿಸಬಹುದು, ಆದರೆ ಗಾಢ ನಿದ್ರೆಯಲ್ಲಿ ಯಾವೂ ಇಲ್ಲ. ಹೀಗಾಗಿ ಗಾಢ ನಿದ್ರಾ, ಕನಿ ನಿದ್ರಾ ಎಲ್ಲ ಒಂದೇ ಶಬ್ದ. ಕನ್ನಡದಲ್ಲಿ ಗಾಢ ನಿದ್ರಾ, ಕನಿ ನಿದ್ರಾ, ಇಂಗ್ಲಿಷ್ನ ಒಂದೇ ಶಬ್ದ, ಡೀಪ್ ಸ್ಲೀಪ್ ಒಂದೇ ಶಬ್ದ ಇದು. ಸೊ ಇವುಗಳನ್ನು ನಾವು ಏನ್ ಪಡ್ಕೊಂಡಿದ್ದೀವಿ, ಹೊಂದಿದ್ದೀವಿ. ಇದರಲ್ಲಿ ಆತ್ಮ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಬಿಡ್ರಿ, ಸುಮ್ ಸುಮ್ಮನೆ ಅಂತಾರೆ. ಈ ಪೂರ್ತಿ ಬುಕ್ ಮುಗಿದ ತನಕ ಇದು ಇರೋದೇ, ಇದು ಬ್ಯಾಕ್ಗ್ರೌಂಡ್ ಒಳಗೆ ಅದು ಬಂದೇ ಬರ್ತದೆ. ಮತ್ತು ನಾನು ಯಾಕೆ ಹೇಳಿದ್ರು ಮೂಲ ವಿದ್ಯೆ ಎಲ್ಲಿಂದ ತಂದ್ರು ಯಾಕೆ ತಂದ್ರು ಅಂತ ಹೇಳಿ ಬಹಳ ಕಡಿಮೆ ನಾನು ಪ್ರಯೋಗ ಮಾಡೋದು, ತುಂಬಾ ಕಡಿಮೆ ಅದು. ಆದ್ರೆ ಕಡಿಮೆ ಅಂದ್ರೆ ಇಷ್ಟಿರ್ತದ, ಮತ್ತೆ ಕಡಿಮೆ ಅಂದ್ರೆ ಇಷ್ಟಿರ್ತದೆ. ಸೊ ಇಲ್ಲಿ ಗಾನ ವಿದ್ಯೆಯಲ್ಲಿ ಜಾಗೃತವೂ ಇಲ್ಲ, ಕನಸು ಇಲ್ಲ. 16ನೇ ಭಾಷೆ ಮತ್ತೆ ನೋಡೋಣ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಶ್ರೀ ದಯಾನಂದ. ಜೈ ಶ್ರೀ ದಯಾನಂದ.